ತತ್ಪ್ರತಿಪತ್ತಿ ದ್ವಾರ ಅಭಾವ ಶಾಸ್ತ್ರ ಉಪದೇಶ ಅನರ್ಥಕ್ಕೆ ಶೂನ್ಯತಾ ಆಪತ್ತಿ ದ್ವಾರ ಶೂನ್ಯತಾ ಪ್ರವೇಶವಾಗ್ತದೆ ಶಾಸ್ತ್ರ ಉಪದೇಶ ಬಂದಿರುವುದಿಲ್ಲ ಹೀಗಾಗಿ ಗುರಿ ಅಚಿನ್ನತೆ ದೆನ್ ವೈ ಶಾಸ್ತ್ರ ದೆನ್ ವೈ ಗುರು ಶಿಷ್ಯ ಸಂಬಂಧ ಎವ್ರಿಥಿಂಗ್ ಜಸ್ಟ್ ವೇಸ್ಟ್ ಇದು ಪ್ರಮಾಣಕ್ಕೆ ತುಂಬ ದೊಡ್ಡ ಆಘಾತ ಸಂಪ್ರದಾಯಕ್ಕೆ ತುಂಬ ದೊಡ್ಡ ಆಘಾತ ಹೀಗಾಗಬಾರದು ಅಂತಂದರೆ ವಿ ಹ್ಯಾವ್ ಟು ಆಕ್ಸೆಪ್ಟ್ ಏನಂದರೆ ಪ್ರತಿಷೇಧ ವಾಕ್ಯ ದ ರೋಲ್ ಆಫ್ ದಿ ಟೀಚಿಂಗ್ಸ್ ವಿಚ್ ಆರ್ ನೆಗೇಟಿವ್ ವಾಟ್ ಈಸ್ ನಾಟ್ ಆತ್ಮ ವಾಟ್ ಈಸ್ ನಾಟ್ ಆತ್ಮ ನಾನ್ ಆತ್ಮ ಅದನ್ನು ಹೇಗೆ ಬೇರ್ಪಡಿಸಬೇಕು ಅದಕ್ಕೆ ಪ್ರತಿಷೇಧ ಅಂತ ಹೇಳಿ ದಟ್ಸ್ ವೆರಿ ಇಂಪಾರ್ಟೆಂಟ್ 1888 ಸೊ 39ನೇ ವರ್ಷ ರಜ್ಜುರಿವ ರಜ್ಜುರಿವ ಸರ್ವಾಭಿ ಸರ್ವಾಭಿ ಕಲ್ಪ್ಯಮಾನ ಕಲ್ಪ್ಯಮಾನ ಕಾಲತ್ರಯಿ ಅಪಿ ಕಾಲತ್ರಯಿ ಅಪಿ ಆತ್ಮ ಆತ್ಮ ಏಕೈವ ಅಂತಃಪ್ರಜ್ಞಾನತ್ವೇನ ಏಕೈವ ಅಂತಃಪ್ರಜ್ಞಾನತ್ವೇನ ವಿಕಲ್ಪತೆ ವಿಕಲ್ಪತೆ ಯದಾ ಯದಾ ತದಾ ತದಾ ಅಂತಃಪ್ರಜ್ಞಾನತ್ವ ಅಂತಃಪ್ರಜ್ಞಾನತ್ವ ಪ್ರತಿಷೇಧ ಪ್ರತಿಷೇಧ ವಿಜ್ಞಾನ ಪ್ರಮಾಣ ಸಮಕಾಲಮೇವ ವಿಜ್ಞಾನ ಪ್ರಮಾಣ ಸಮಕಾಲಮೇವ ಆತ್ಮನಿ ಆತ್ಮನಿ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಅನರ್ಥ ಪ್ರಪಂಚ ನಿವೃತ್ತಿ ಲಕ್ಷಣ ಫಲಂ ಪರಿಸಮಾಪ್ತಂ ಪರಿಸಮಾಪ್ತಂ ಇತಿ ತುರ್ಯ ಅಧಿಗಮೇ ತುರ್ಯ ಅಧಿಗಮೇ ಪ್ರಮಾಣಾಂತರಂ ಪ್ರಮಾಣಾಂತರಂ ಸಾಧನಾಂತರಂ ವಾ ಸಾಧನಾಂತರಂ ವಾ ನ ಮೃಗ್ಯಂ ನ ಮೃಗ್ಯಂ ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ ರಜ್ಜು ಸರ್ಪ ವಿವೇಕ ಸಮಕಾಲೇ ಇವ ರಜ್ವಾ ಸರ್ಪ ನಿವೃತ್ತಿ ಫಲೇ ಸರ್ಪ ನಿವೃತ್ತಿ ಫಲೇ ಸತಿ ಸರಿ ರಜ್ಜು ಅಧಿಗಮಸ್ಯ ರಜ್ಜು ಅಧಿಗಮಸ್ಯ ಆಗಿದೆ ಯಾವಾಗ ಇದು ರಜ್ಜು ಅನ್ನುವ ಜ್ಞಾನ ಆಗ್ತದೆ ಅದೇ ಸಮಕಾಲದಲ್ಲಿ ಅದೇ ಕಾಲದಲ್ಲಿಯೇ ಸರ್ಪವು ನೂರಕ್ಕೆ ನೂರು ಇಲ್ಲ ಅಂತ ಸಿಗ್ತದೆ ಸರ್ಪವು ನೂರಕ್ಕೆ ನೂರು ಇಲ್ಲವೇ ಇಲ್ಲ ಅಂತ ಸಿದ್ಧವಾಗದೇ ಹೋದರೆ ಹಗ್ಗವು ಇನ್ನೂ ಸ್ಪಷ್ಟವಾಗಿಲ್ಲ ಹಗ್ಗ ಯಾಕೆ ಇನ್ನೂ ಸ್ಪಷ್ಟ ಆಗಿಲ್ಲ ನೇತಿ ನೇತಿ ಇಸ್ ನಾಟ್ ಕಂಪ್ಲೀಟ್ ಅದನ್ನ ಭ್ರಮ ಅಂತಾದ್ರೂ ನೀತಿ ಮಾಡಿ ಅದು ನಿತ್ಯ ಅಂತಾದ್ರೂ ನೀತಿ ಮಾಡಿ ಅದು ತೋರಿಕೆ ಅಂತಾದ್ರೂ ನೀತಿ ಮಾಡಿ ಹುಸಿ ತೋರಿಕೆ ಅಂತಾದ್ರೂ ನೀತಿ ಮಾಡಿ ಬಟ್ ನೀತಿ ಶುಡ್ ಬಿ ವೆರಿ ಕ್ಲಿಯರ್ non-self has to be negated. The self need not be retained. ನಾನ್ ಸೆಲ್ಫ್ ಮಾಡ್ರಿ, ಸೆಲ್ಫ್ ಅನ್ನ ರಿಟೈನ್ ಮಾಡ್ಕೊಳ್ರಿ. ದೇರ್ ಇಸ್ ನಥಿಂಗ್ ಟು ಡೂ ವಿತ್ ಸೆಲ್ಫ್, ಇಸ್ ದೇರ್, ಅದು ಇರೋದಿದೆ, ಇಟ್ಕೊಂಬೋದು. ಏನ್ ಗೊತ್ತು, ಪರ್ಸ್ ಅನ್ನ ಪಾಕೆಟ್ ನಲ್ಲಿ ಇಟ್ಕೊಳ್ತೀವಿ. ಇಟ್ಕೊಂಬೋದು ಏನಿಲ್ಲ, ನೆಗೇಷನ್ ಶುಡ್ ಬಿ ಕಂಪ್ಲೀಟ್. ಅದನ್ನು ನಾನ್ ಆತ್ಮ ಅಂತ ನೆಗೆಟ್ ಮಾಡ್ತೀರಾ, ನೋ ಪ್ರಾಬ್ಲಮ್. ನಿತ್ಯ ಅಂತ ನೆಗೆಟ್ ಮಾಡ್ತೀರಾ, ನೋ ಪ್ರಾಬ್ಲಮ್. ಖುಷಿ ಕೋರಿಕೆ ಅಂತೀರಾ, ಭ್ರಮೆ ಅಂತೀರಾ, ಭ್ರಾಂತಿ ಅಂತೀರಾ, ಆರೋಗ್ಯದ ಅಂತೀರಾ, ಯಾವ ಶಬ್ದಗಳನ್ನಾದರೂ ಪ್ರಯೋಗ ಮಾಡಿರಿ, ಅದನ್ನು ನೆಗೆಟ್ ಮಾಡಿರಿ. ಶಬ್ದಗಳನ್ನು ಪ್ರಯೋಗ ಮಾಡುವಾಗ ನೀವು ಫಿಲಾಸಫಿಯಿಂದ ಡಿವೇಟ್ ಆಗಬೇಡ್ರಿ. ಆವಾಗ ಏನಾಗ್ತದೆ, ಹಗ್ಗ ಇಸ್ ವೆರಿ ಕ್ಲಿಯರ್, ಆತ್ಮ ಇನ್ನೊಂದು ವೆರಿ ಕ್ಲಿಯರ್. ಕ್ಲೌಡ್ ಬ್ಲಾಸ್ಟ್ ಆಗಬೇಕು ನೋಡಿ, ಕ್ಲೌಡ್ ಬ್ಲಾಸ್ಟಿಂಗ್ ಕ್ಲಿಯರ್ ಆಗ್ತದೆ. ಹಿಮಾಲಯಗಳಲ್ಲಿ ಏನ್ ಕೇಕೆ ಹಾಕ್ತಾರೆ ಗೊತ್ತಾ, ಮೂರು ಮೂರು ದಿವಸ, ನಾಲ್ಕು ನಾಲ್ಕು ದಿವಸ ಕಿರಣಗಳೇ ಇರೋದಿಲ್ಲ. ಅದೇನಾದ್ರೂ ಕ್ರೌಡ್ ಸಿಕ್ತು ಅಂದ್ರೆ ಕೇಕೆ ಹಾಕ್ತಾರೆ. ಹಿಂಗೆ ಇದು ಅವಿದ್ಯಾ ಕಾಮ ಕರ್ಮ ಅನ್ನುವಂಥದ್ದು ಯಾವುದು ಆರೋಪಿತ ನಾನ್ ಸೆಲ್ಫ್ ಅನಾತ್ಮ ಅಂತ ಹೇಳಿ ನೀನೇನು ಬ್ಲಾಸ್ಟ್ ಅಂದ್ರೆ ಅದಕ್ಕೆ ಕೇಸಿಬೇಕಾಗಿಲ್ಲ. ಅದು ವಿವೇಕದಲ್ಲಿ ಅದು ಸ್ಪಷ್ಟವಾಗಬೇಕು. ಏನು ಸ್ಪಷ್ಟವಾಗಬೇಕು, ಇದು ಸತ್ಯ ಅಲ್ಲ, ಇದು ಹುಸಿ ತೋರಿಕೆ, ಇದು ಸತ್ಯ ಅಲ್ಲ, ಇದು ಸ್ಪಷ್ಟ ಆಗ್ಬೇಕು. ಸ್ಪಷ್ಟ ಆಗುವುದಂದ್ರೆ ಏನು ಸ್ವಾಮೀಜಿ, ಅದು ಮತ್ತೆ ಸತ್ಯ ಆಗ್ಬಾರ್ದು. ಅದು ಪುನಃ ಮತ್ತೆ ಸತ್ಯ ಅನಿಸಿರ್ಬಾರ್ದು. ಅಷ್ಟು ಸ್ಪಷ್ಟ including your emotions, including your feelings, including your decisions. K square LMQ. Kama, Krodha, Lobha, Moha, Madha, Matsa. K square. Kama, Krodha, Lobha. ಇದು ಯಾವಾಗ ಬೆಳಿಗೊತ್ತೇನೆ, ನಾನು ರಿಜೈನ್ ಆಗೋಗಿದ್ದೆ. ರಿಜೈನ್ ಅನದರ್ ನಾರ್ತ್ ಎಂಡ್ ಆಫ್ ಕೆನಡಾ. ಅಲ್ಲಿ ಹೋದಾಗ ಏರ್ಪೋರ್ಟ್ ಅಂತಿದ್ರೊಳಗೆ KLM ಅಂತ ಏರ್ಲೈನ್ ಬಂತು, KLM ಏರ್ಲೈನ್ಸ್, ಡಚ್ KLM. ಅದನ್ನ ನೋಡಿದೆ, ಕಾಮ ಲೋಭ, KLM ಅಂದ್ರೆ KLM ಇಸ್ ದಿ ಶಾರ್ಟ್ಕಟ್ ಆಫ್ K2LMQ. ಅದು ಶಾರ್ಟ್ಕಟ್. ನಿನ್ ಕ್ರೋಧ ಬಂದಿದೆ, ಬಟ್ ಡೂ ಯು ಸೀ ದಿ ನಾನ್ ರಿಯಾಲಿಟಿ ಆಫ್ ದಟ್ ಕ್ರೋಧ ವೈ ಬೀಯಿಂಗ್ ಕ್ರೋಧಿಷ್ಟ. ನನಗೆ ಜಾಮೂನ್ ಬೇಕು ಅನ್ನುವ ಆಸೆ ಪಡೋದು ಇದು ಸಹಜ, ಆದರೆ ಅದರಲ್ಲಿಯ ಖುಷಿಯನ್ನು ಗುರುತಿಸು. ಹೋಗುದು ಸತ್ಯ ಹೋಗಿದೆ ಇರ್ಬೋದು, ಬಟ್ ಸೀ ದಿ ನಾನ್ ರಿಯಾಲಿಟಿ ಆಫ್ ದಟ್. ಅದಕ್ಕೆ ನಾನು ಸ್ಪಷ್ಟ ಆಗೋದು ಅಂದ್ರೆ ಏನಂದ್ರೆ ಅದು ಪುನಃ ಸತ್ಯ ಆಗಬಾರ್ದು. ಇದು ಸತ್ಯ ಸಿಕ್ಕಿಬಿಟ್ಟದ್ದು ಅಮೃತ ಆತ್ಮನೇ ನೀನಿದ್ದೀಯ. ಜನ್ಮ ಜನ್ಮಾಂತರದಿಂದ ಧರ್ಮ ಅಧರ್ಮ ಪಾಪ ಪುಣ್ಯ ಡೂಸ್ ಅಂಡ್ ಡೋಂಟ್ಸ್ಗಳಿಂದ ನಾವು ಇಷ್ಟು ಬದ್ಧರಾಗಿಬಿಟ್ಟೇವೆ ಅಂತಂದ್ರೆ ಇದಿಷ್ಟು ಸುಳ್ಳು ಅಂತ ಅನಿಸಿದ್ರೂ ಕೂಡ ಎಲ್ಲೋ ಒಂದು ಕಡೆ ಇದು ಸತ್ಯ ಅನ್ನಿಸಿ ಅಯ್ಯೋ ಮಾಡಿಬಿಟ್ಟಲ್ಲ, ಅಯ್ಯೋ ಮಾಡಬಾರ್ದು, ಅಯ್ಯೋ ಇಲ್ಲ ಯಾವುದು ಸೆಟ್ಲ್ ಆಗಿರ್ತಿರಲ್ಲ ಆ ಸೆಟ್ಲನ್ನ ನೀವು ಬಿಡಿಸ್ಬೇಕಂದ್ರೆ ಎಲ್ಲಿ ಮುಗಿಸ್ರಿ ಅದು ಒಂದೇ ಎಲೆ ಬೇಕು ಅಂತ ಏನು ನಿಯಮಿಲ್ಲ. ಮಧ್ಯದ ಯಾವುದೋ ಒಂದು ಎಲೆ ತಗೊಂಡು ಎಲ್ಲ ಹಂಗಸರಿ ಕರ್ಮಕಾಂಡ ಯಾವಾಗ ಹಿಡಿತದೆ, ಯಾವಾಗ ಎಳಿತದೆ, ಯಾವಾಗ ಎಸೆತದೆ. ಮನುಷ್ಯ ಕೇಳು, ಬ್ರಹ್ಮಸೂತ್ರ ಕೇಳು, ಭಗವದ್ಗೀತ ಕೇಳು, ಸೋ ವಾಟ್ ಕಥಕ್ಕಿಂತ ತಕ್ಕಿಂತ ತಕ್ಕಿ ಅಹಮಸ್ಮಿ ಸಂಸಾರಿ ಮಾಯಾ ರೆಡಿಯಾಗಿ ನಿಂತುಬಿಡುತ್ತದೆ. ಯಾವ ಮೂಲೆಯಲ್ಲಿ ಬರ್ತದೆ ಜನರಲ್ಲಿ ವಯಸ್ಸಾದವರಿಗೆ ಮೊಮ್ಮಕ್ಕಳ ಮೂಲಕ ಬರೋದು ಜಾಸ್ತಿ ಇಡಜ್ಜಗ್ಗುತ್ತದೆ. ಸ್ಪಷ್ಟತೆ ಅಂದ್ರೆ ಏನು ಅಂದ್ರೆ ಅದು ಪುನಃ ಮತ್ತೆ ಸೆಲ್ಫ್ ಆಗಬಾರ್ದು, ಪುನಃ ಮತ್ತೆ ರಿಯಾಲಿಟಿ ಆಗಬಾರ್ದು, ಪುನಃ ಮತ್ತೆ ಸತ್ಯ ಆಗಬಾರ್ದು. ಅಷ್ಟರ ಮಟ್ಟಿಗೆ ಅದು ಹುಸಿ ತೋರಿಕೆ ನಮಗೆ ಸ್ಪಷ್ಟ. ಹೊರಗೆಲ್ಲ ಇರೋ ನೀಡುತ್ತದೆ, ಒಳಗೆ ಹುಸಿಯಾಗುತ್ತೆ. ಇಷ್ಟೆಲ್ಲ ಚಾಯ್ಸ್ ಕೊಟ್ಟು ಎಲ್ಲ ಮಾಡಿಯೂ ಕೂಡ ಇನ್ನೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಮನಿ ಮನೆಯೊಳಗೆ ಅದ ಅಂದ್ರೆ ಹೊರಗೆ ಸತ್ಯ ಆಗಿರ್ತದೆ, ಒಳಗೆ ಹುಸಿ ಆಗಿರ್ತದೆ. ಅವನೊಬ್ಬರಿಗೆ ಗೊತ್ತು ತೋರಿಸಿದ್ರು ಕೂಡ ಎಂತ ಅವಮಾನ. ಲೋ ಯಾರಿಗೆ ಕೊಟ್ಟಿದ್ರಾಗಿರ್ತದೋ, ಇಷ್ಟು ವೃದ್ಧಾಶ್ರಮ, ಇಷ್ಟು ಅನಾಥಾಶ್ರಮ, ಇಷ್ಟು ಶಾಲೆ, ಇಷ್ಟು ಕಾಲೇಜು, ಯಾರಿಗೆ ಕೊಟ್ಟಿದ್ರಾಗಿರ್ತದೋ, ಏನು ಮಾಡ್ತೀಯ ಇಟ್ಕೊಂಡು ತೋರಿಸ್ಲಿಕ್ಕೂ ಆಗ್ತದೆ. ಹೋಗ್ಲಿ ಇಟ್ಕೊಂಬೋಣ, ಜಾಗ ವೇಸ್ಟ್. ಹೋಗ್ಲಿ ಬೆಂಕಿ ಎತ್ತೋಣ, ಯೋ ಇಷ್ಟು ದಿವಸ ಲಕ್ಷ್ಮೀ ಅಂತ ಪೂಜೆ ಮಾಡಿದ್ರು. ಎಷ್ಟು ಹಿಂಸೆ ನೋಡು, ಹಂಗಾಗಿದೆ ನಮ್ಮ ಮನೆಯವರ ಸಾರ ಸಗಟ್ ಸಂಘಾತ ಜೀವಾತ್ಮ. ಅವನ ಭಾವನೆಗಳು, ಅವನ ವಿಚಾರಗಳು, ಅವನ ಮನಸ್ಸು, ಅವನ ಬುದ್ಧಿ, ಅವನ ಅನಿಸಿಕೆಗಳು, ಅವನ ಫೀಲಿಂಗ್ಸ್ಗಳು, ಅವನ ಡೂರ್ಶಿಪ್ಪು, ಅವನ ಎಂಜಾಯರ್ಶಿಪ್ಪು ಎಲ್ಲವೂ ಕೂಡ ಸಾರ ಸಗಟ್. ಇದು ಹುಸಿ ಸುಳ್ಳು, ಇದು ಯಾವತ್ತು ಇದೇ ಆತ್ಮ ಮೂರು ವಿಶ್ವ ತೈಸದ ಪ್ರಾಜ್ಞರಲ್ಲಿಯೂ ಇದೇ ಆತ್ಮ ಇದ್ದಾನೆ. ಹೊರತುಪಡಿಸಿ ಅವುಗಳ ಸಂಬಂಧವಿಲ್ಲದೇನೂ ಇದ್ದಾನೆ. ಇವನಿಲ್ಲದೆ ಮೂರು ಅವಸ್ಥೆಗಳಿಲ್ಲ, ಮೂರು ವಿಶ್ವ ತೈಸ ಪ್ರಾಜ್ಞರೂ ಇಲ್ಲ. ಆದ್ರೆ ಆ ಮೂವರ ಯಾವ ಭಾವವೂ ತುರಿಯನಲ್ಲಿ ಇಲ್ಲ. ಈಗ ಇದನ್ನ ತೊಡೆದು ಹಾಕೋದು ಹೇಗೆ? ಪ್ರಾಸೆಸ್. ಯಶಾಂ ಪುನಃ ತಮಃ ಉಪನಯ ವ್ಯತಿರೇಕೇನ ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇಣ ಅನ್ಯತರ ಅವಯವೇ ಅಪಿ ಶಿಧಿರ್ವ್ಯಾಪ್ಯತೆ ಇತಿ ಉಕ್ತಂ ಸ್ಯಾತ್. ಈಶಾಂ ಪುನಃ ಕೆಲವರಿಗೆ ಏನ ಕೆಲವರಿಗೆ ಅವರು ಹೇಳ್ತಾರೆ, ಹಗ್ಗದ ಅಜ್ಞಾನವನ್ನು ಕಳೆಯುವುದು ಮಾತ್ರ ಮುಖ್ಯ ಅಲ್ಲ, ಹಗ್ಗದ ಅಜ್ಞಾನವನ್ನು ಕಳೆದು ಆಮೇಲೆ ಎಂತಹ ಬಂದಿತ್ತು, ಅದು ಎಷ್ಟುದ್ದಿತ್ತು, ಅದು ಎಂತಪ್ಪ ಇತ್ತು, ಅದು ಯಾವ ಜಾತಿಗೆ ಸೇರಿತ್ತು, ಅದನ್ನೂ ಕೂಡ ತಿಳ್ಕೊಂಡು ಆಮೇಲೆ ಅದನ್ನು ಕಳ್ಕೊಳ್ಳೋದು ಅವಶ್ಯಕತೆ ಇದೆ. ಎರಡು ಅದರಲ್ಲಿ ತಮಃ ಅಪನಯ ವ್ಯತಿರೇಕೇಣ ಅಜ್ಞಾನವನ್ನು ಕಳೆದುಕೊಳ್ಳಬೇಕು ಅನ್ನುವುದನ್ನು ಹೊರತುಪಡಿಸಿ ಘಟ ಅಧಿಗಮೇ ಪ್ರಮಾಣ ವ್ಯಾಪ್ತಿಯತೆ. ಇದು ಮಣ್ಣು ಎನ್ನುವ ಜ್ಞಾನವಾದ ನಂತರವೂ ಕೂಡ ಇದು ಘಟ ಘಟ ಅಲ್ಲ ಅನ್ನುವುದನ್ನೂ ಕೂಡ ಇನ್ನೂ ಚೆನ್ನಾಗಿ ತಿಳ್ಕೋಬೇಕು. ಪ್ರಮಾಣ ವ್ಯಾಪ್ತಿಯತೆ, ಇದಕ್ಕಾಗಿ ಪ್ರಮಾಣಗಳು ಲಭ್ಯ ಇವೆ. ಅವರಿಗೆ ನಾವು ಈ ಮಾತನ್ನು ಹೇಳಿ ಕಳಿಸ್ತೀವಿ. ತೇಷಾಂ ಅವರಿಗೆ ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇನ ಅನ್ಯತರ ಅವಯವೇ ಅಪಿ ಛಿದಿರ್ ವ್ಯಾಪ್ಯತೆ. ಯಾರನ್ನ ಕೈ ಕತ್ತರಿಸೋದಂತು, ಕೈ ಕತ್ತರಿಸಿದ ಮೇಲೆ ಆ ಬೆರಳನ್ನ ಪುನಃ ಹೋಗಿ ಕತ್ತರಿಸುವ ಅವಶ್ಯಕತೆ ಇದೆಯಾ? ಏನೇ ಹೋಯ್ತು, ಇನ್ನು ಹೋಗಿ ಆ ಬೆರಳು ಆ ಹೆಬ್ಬೆರಳು ಆ ಚಿನ್ನ ಚಿಕ್ಕ ಬೆರಳು ಏನು ಅವಶ್ಯಕತೆ ಇದೆ? ಛೇದ್ಯ ಅವಯವ ಸಂಬಂಧ ವಿಯೋಗ ವ್ಯತಿರೇಕೇನ ಇದು ಲಭ್ಯ ಇದ್ದಂತಹ ಅವಯವನ್ನು ಕಳೆದುಕೊಂಡ ನಂತರವೂ ಕೂಡ ಅನ್ಯತರ ಅವಯವೇ ಅಭಿ ಛಿದಿರ್ ವ್ಯಾಪ್ತಿಯಲ್ಲಿ ಬೇರೆ ಇನ್ನ ಅವಯವಗಳನ್ನೂ ಕೂಡ ನಾವು ಮತ್ತೆ ಕಳ್ಕೊಂಬೋ ಅವಶ್ಯಕತೆ ಇಲ್ಲ. ಹೋಯ್ತು ಇಲ್ಲ ವಿದ್ಯಾ ಹೋಯ್ತು, ಆಲ್ಮೋಸ್ಟ್ ಎಲ್ಲ ಕಾಮಕ್ರೋಧಾದಿಗಳು ಹೋಗ್ಯಾವೆ, ಆದರೂ ಯಾಕೋ ನಮಗೆ ಈ ಸಂಸಾರ ಬೇಕು, ಇನ್ನೂ ಸ್ವಲ್ಪ ಇರಬೇಕು ಅಂತ ಅನಿಸ್ತಾ ಇದೆ. ಏನ್ ಮಾಡ್ದಪ್ಪ, ಅದನ್ನು ತಗ್ದು ಹಾಕ್ಬೇಕು, ಅದನ್ನು ತಗ್ದು ಹಾಕ್ಬೇಕಾದ್ರೆ ಮತ್ತೊಂದು ಸಲ ಅಭ್ಯಾಸ ಮಾಡಬೇಕು. ಇಲ್ಲಪ್ಪ, ಒಂದು ಸಲ ಅವಿದ್ಯಾ ಕಾಮ ಕರ್ಮಗಳು ಕರ್ಕೊಂಡು ಪುನಃ ಮತ್ತು ಉಳಿದವರು ಯಾರಿಗೂ ಅವಶ್ಯಕತೆ ಇಲ್ಲ. ಶುಡ್ ಬಿ ವೆರಿ ಕ್ಲಿಯರ್. 70 ವರ್ಷ ಆದ್ರೆ ಏನಾಯ್ತು, 80 ವರ್ಷ ಆದ್ರೆ ಏನಾಯ್ತು, 100 ಮಂದಿ ಹೆಂಡತಿದ್ರೆ ಏನಾಯ್ತು, 4 ಮಂದಿ ಹೆಂಡತಿದ್ರೆ ಏನಾಯ್ತು, ಯಾವಾಗ ನೀ ಸತ್ಯೋ ಎಲ್ಲರೂ ಸಾರಾ ಸಗಟು ವಿಧವಾಗುತ್ತೆ. ಹೂ ಇಸ್ ಫಸ್ಟ್ ವಿಡೋ 18 ಇಯರ್ಸ್ ಓಲ್ಡ್ ನಾನು ಅವ್ರೇನ್ ಕರ್ಕೊಂಡು ಮಾಡಿ ಇನ್ನಿನ್ನು ಇದೇ ಮದುವೆ ಆಗಿದ್ದಾರೆ, ಅವ್ನು ಕೆಲಸ ಮಾಡುವಂತೆ ಏನು ಅದು ಸೀನಿಯರ್ ಮೋಸ್ಟ್ ವಯಸ್ಸಿದ್ದಾಳಲ್ಲ ಅವಳು ಮೊದಲನೇ ವಿಧ, ಅವಳಿಗೆ ಎಷ್ಟು ವರ್ಷ, ಅವಳಿಗೆ 60 ವರ್ಷ, ಅವಳು ಮೊದಲನೇ ವಿಧ. ಇಲ್ಲಪ್ಪ ಸಾರಾಗ ಮತ್ತೆ ನೀ ಅದನ್ನ ಲೆಕ್ಕ ಹಾಕ್ಲಿಕ್ಕೆ ಹೋಗ್ಬೇಡ. ಹಾಗೆ ಒಂದು ಸಲ ಆತ್ಮಜ್ಞಾನವು ಸ್ಪಷ್ಟವಾಗಿದ್ದೆ ಆದರೆ ಅಲ್ಲಿ ಮುಂದೆ ಒಂದೊಂದೇ ಮತ್ತೆ ನೀವು ಆಪರೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಅನ್ಯತರ ಅವಯವೇ ಅಪಿ ಛಿದಿರ್ ವ್ಯಾಪ್ತಿಯಲ್ಲಿ ಇತಿ ಉತ್ತಮ ಸ್ಯಾತ್ ಅನ್ನುವಂತಹ ಮಾತನ್ನ ಮುಂದುವರಿಸುತ್ತಾರೆ. ಯದಾ ಪುನಃ ಘಟ ತಮಸೋ ವಿವೇಕಕರಣೇ ಪ್ರವೃತ್ತಂ ಪ್ರಮಾಣಂ ಅನುಪಾದಿತ ತಮಃ ನಿವೃತ್ತಿಫಲ ಅವಸಾನಂ ಶಿಬಿರಿವ ಜೀವ್ಯ ಅವಯವ ಸಂಬಂಧ ವಿವೇಕ ಕರಣೇ ಪ್ರವೃತ್ತ ತತ್ ಅವಯವವತ್ ವಿಧಿ ಭಾವ ತದ ಅವಸಾನ ತದಾ ನ ಅಂತರೀಯತಂ ಘಟ ವಿಜ್ಞಾನಂ ನ ತತ್ ಪ್ರಮಾಣಫಲಂ. ಈಗ ಗಡಿಗೆ ಮತ್ತು ಗಡಿಗೆಯ ಅಜ್ಞಾನ, ಘಟ ಮತ್ತು ಘಟ ಅಜ್ಞಾನ, ಏನೋ ಇದೆ ಗೊತ್ತಿಲ್ಲ. ಹಿಂಗೆ ಹಿಂಗೆ ಕ್ಯಾರೆಟ ಹೋಗೋಣ, ಏನೋ ಇದೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ, ಏನಿದೆ ಅನ್ನೋದು ಗೊತ್ತಿಲ್ಲ. ಯಾರು ಬಂದು ಅದನ್ನು ನನ್ನ ಕೈಯಲ್ಲಿ ಕೊಟ್ಟರು, ಅದನ್ನು ಬ್ಯಾಟರಿಯಲ್ಲಿ ಕೊಟ್ಟು ನನಗೆ ಅದು ಜ್ಞಾನವನ್ನು ಕೊಡ್ತಾರೆ. ಏನು ಕೊಡ್ತಾರೆ, ಇದು ಘಟ ಅಲ್ವಾ, ಏನೋ ಇದೆ ನನಗೆ ಗೊತ್ತಿಲ್ಲ. ಘಟ ತಮಸೋಹೋ ವಿವೇಕ ಕರ್ಣೆ, ಘಟ ತಮಸ್ಸು, ಘಟ ತಮಸ್ಸು ಅನ್ನೋದು ಘಟದ ಅಜ್ಞಾನ. ಘಟದ ಅಜ್ಞಾನದ ವಿಚಾರದಲ್ಲಿ ವಿವೇಕ ಕರಣೆ ಹೇಗೆ ವಿವೇಕ ಮೂಡಿಸ್ತಾರೆ, ಐದರ ಬ್ಯಾಟ್ರಿ ಯಾರು ಬೇರೆ ಯಾವುದು ಬೆಳಕು ಕೊಡ್ತಾರೆ, ಲೈಟ್ ಹಾಕ್ತಾರೆ, ಕೋಲ್ ತೋರ್ತಾರೆ, ಅಥವಾ ಕ್ಯಾಬ್ ಕೊಡ್ತಾರೆ, ಮುಟ್ಟಿಸ್ತಾರೆ, ಅನೇಕ ರೀತಿಯಲ್ಲಿ ಇದನ್ನು ಘಟ ಇದು ಅಂತ ತಿಳಿದುಕೊಳ್ಳುವ ಸಾಧ್ಯತೆ ಆಗಲಿಕ್ಕಾಗಿ ಘಟದ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ. ಘಟ ತಮಸೋಹೋ ವಿವೇಕ ಕರ್ಣೆ ಪ್ರವೃತ್ತಂ ಪ್ರಮಾಣಂ, ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಪ್ರಮಾಣದ ಉಪಯೋಗ ಮಾಡಬೇಕು. ನಾಲಿಗೆ ಪುಣ್ಯಕ್ಕೆ ಏನು ತೊಂದರೆ ಇಲ್ಲ, ಅವ್ರು ತಿಳ್ಕೊತೇನೆ ಮಣ್ಣು ಅಂತ ಗೊತ್ತಾಗ್ತದೆ. ಈ ಫೋರ್ ಪ್ರಮಾಣ ಅದಾವ ಇನ್ನಪ್ಪ, ಇರೋದು ಫಿಫ್ತ್ ಪ್ರಮಾಣ ಅಂತೂ ಇದಾವೆ ಪ್ರಮಾಣ ಅಂತೂ. ಸೊ ವಿ ಡೋಂಟ್ ಸ್ಟಾಪ್ ಯು ಬಿಕಾಸ್ ಪ್ರಮಾಣ ಭಗವಾನ್ ಮೇಡ್ ಅವೈಲೇಬಲ್ ಟು ಯು, ಸೊ ವೈ ಶುಡ್ ಯು ಸ್ಟಾಪ್ ದಟ್. ಮಾಡು ಆಮೇಲೆ ಪ್ರವೃತ್ತಂ ಪ್ರಮಾಣ ಅನುಪಾದಿಚಿತ ತಮಃ ನಿವೃತ್ತಿ ಫಲ. ಏನಾಗ್ಬಿಡ್ತೀಗ, ಅವೆಲ್ಲ ಪ್ರಮಾಣ ಉಪಯೋಗ ಮಾಡೋದ್ರಿಂದ ಅಲ್ಲಿ ನಮಗೆ ನಿವೃತ್ತವಾಯಿತು. ಏನ್ ನಿವೃತ್ತವಾಯಿತು, ಘಟದ ಅಜ್ಞಾನ ನಿವೃತ್ತವಾಯಿತು. ಘಟದ ಅಜ್ಞಾನ ನಿವೃತ್ತ ಆದ್ಮೇಲೆ ಕೇಳಿ ಭಾರಿ ಮಜಾ ಇದೆ. ಘಟದ ಅಜ್ಞಾನ ನಿವೃತ್ತಿ ಆದ್ಮೇಲೆ ಈ ಮುಂದೆ ಜಿಜ್ಞಾಸ ಪ್ರಾರಂಭ. ಇದು ಘಟದ ಅಜ್ಞಾನ ಹೋಯ್ತು. ಈ ಘಟ ನನಗೆ ಯಾಕೆ ತಿಳಿದಿಲ್ಲ, ನನಗೆ ಯಾಕೆ ಗೊತ್ತಾಗಲಿಲ್ಲ, ಘಟದ ಜ್ಞಾನ ನನಗೆ ಯಾಕೆ ಇರಲಿಲ್ಲ, ಇಲ್ಲೇ ಇತ್ತಲ್ಲ ದಿವಸ ಹೋಗುವಾಗ ಬರುವಾಗ ನೋಡ್ತಾರೆ, ಆದರೆ ಘಟ ಅಂತ ನನಗೆ ಯಾಕೆ ಗೊತ್ತಾಗಲಿಲ್ಲ ಅಂತ ಪುನಃ ನೀವು ಜಿಜ್ಞಾಸೆ ಮಾಡ್ತಾ ನಿಂತೀರಾ? ಅದನ್ನ ಕೇಳ್ತಾರೆ. ಒಂದು ಸಲ ಆತ್ಮ ಆತ್ಮನ ಅಜ್ಞಾನವು ನಿವೃತ್ತವಾದ ಮೇಲೆ ಪುನಃ ಮತ್ತೆ ಆ ಅಜ್ಞಾನವನ್ನು ನಿವೃತ್ತಿ ಮಾಡಿಕೊಳ್ಳುವ ಪುನರ್ ಪ್ರಯತ್ನ. ಕಮನ್ ಕ್ಯಾಚ್ ದಿ ಪಾಯಿಂಟ್ ವಾಟ್ ಇಟ್ ಈಸ್, ಗುರುತಿಸಿರಿ. ಒಂದು ಸಲ ಆತ್ಮಸ್ವರೂಪದ ಅಜ್ಞಾನವು ನಿವೃತ್ತವಾದ ಮೇಲೆ ಪುನಃ ಮತ್ತೆ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕಾಗಿ ನಾವು ಪ್ರಯತ್ನಿಸುವ ಅವಶ್ಯಕತೆ ಇದೆಯಾ? ಹೇಗಲ್ಲಿ ಘಟವೋ ಹಾಗೆಯೇ ನಾವು ಪುನಃ ಪ್ರಯತ್ನಿಸುವ ಅವಶ್ಯಕತೆ ಬರುವುದಿಲ್ಲ. ಆದರೂ ಇವಳು ಬಯಸ್ತಾನೆ, ಇಟ್ಟು ಸುಲಭ ಹೇಗೆ ಆತ್ಮಜ್ಞಾನ ಆಗ್ಲಿಕ್ಕೆ ಸಾಧ್ಯ? ಅದು ಭಾರಿ ಕಷ್ಟ. ಆದ್ರೆ ಏನ್ ಮಾಡ್ಬೇಕಿದ್ರನ್ನ ಮತ್ತೆ ನಾವು ಅಜ್ಞಾನ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕು, ಅಜ್ಞಾನ ಕಳ್ಕೋಬೇಕು. ಅವ್ರು ಪ್ರಾಕ್ಟಿಕಲ್ ಆಗಿ ಅಜ್ಞಾನ ಹೆಂಗ್ ಕಳ್ಕೋಬೇಕು, ಪ್ರಾಕ್ಟಿಕಲ್ ಆಗಿ ಹೆಂಗಂತಂದ್ರೆ ಚಂದ್ರ ತೊಗೊಂಡು ಧ್ಯಾನ ಹೇಳಿ ಪ್ರಾಕ್ಟಿಕಲ್ ಆಗಿ ಅಜ್ಞಾನ ಹೋಗ್ತದೆ. ಈ ಪ್ರಾಕ್ಟಿಕಲ್ ಮಂದಿಗೆ ಹಾಕಿ ಹಣಿಬೇಕು ಅಂತ ಎಲ್ಲ ಹಾಳ ಮಾಡಿರ್ತಾರೆ. ಎಕ್ಸ್ಪೀರಿಯನ್ಸ್ ಇಷ್ಟ ಇದೇ ಜಾತಿ ಸೇರ್ಬೋದು, ಇದೀಗ ನೋಡಿ ಹೆದ್ದು 10 ವರ್ಷ 23 ವರ್ಷ ಕೇಳಿದವರು ನನ್ನದು ಬಂದು ಹೇಳ್ತಾರೆ, ಏನಪ್ಪ ಇತ್ತೀಚೆಗೆ ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳಿದ್ರು. ಅವ್ರು ಬಂದು ಹೇಳ್ತಾರೆ, ಸ್ವಾಮೀಜಿ ನೀವೇ ನಮ್ಮ ಗುರು, ಸಾಕಷ್ಟು ಎಲ್ಲ ಹೇಳ್ಕೊಟ್ಟಿದ್ದೀರ, ಎಲ್ಲ ಅಷ್ಟಕ್ಕೆ ತುಂಬ ಕೂತ್ಬಿಟ್ಟಿದೆ. ಅದಾಯ್ತಪ್ಪ, ನಿಮ್ಮ ಕ್ಲಾಸಿಗೆ ಬರ್ತಾ ಇಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ ಸ್ವಾಮೀಜಿ, ಪೀಠಿಗೆ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನನಗೀಗ ನೀವು ಹೇಳ್ಕೊಟ್ಟಿದ್ರೆಲ್ಲ ಪ್ರಾಕ್ಟಿಕಲಿ ಅದು ಏನು ಅಂತ ಅನುಭವಿಸಿದ. ಅವನ ಎಕ್ಸಾಂಪಲ್ ನನಗೆ ಕಂಡ ಮೇಲೇ ಈ ವಿಷಯದಲ್ಲಿ ಸೀರಿಯಸ್ ಆಗಿ ವಿಚಾರ ಮಾಡಿದ್ದೀನಿ. ಇಷ್ಟು ವರ್ಷ ಉಪನ್ಯಾಸ ಕೇಳಿ, ಅದು ಚಿತ್ರೂಪಾನಂದ ಉಪನ್ಯಾಸ ಕೇಳಿದವನೇ ಹೀಗೆ ಹೇಳ್ತಿರ್ಬೇಕಾದ್ರೆ ಅನುಭವ ಓರಿಯೆಂಟೆಡ್ ಪೀಪಲ್. ಏನ್ ಅನುಭವಿಸ್ತೀಯೋ ನೀವು ಅದನ್ನು ಹಂಡೆದಷ್ಟು, ಒಂದು ಸಾವಿರ ಲೀಟರ್ ಹಂಡೆ ನಾನು ತಲೆ ಬರಿಕೊಂಡು ಅದು ಭಾರ ಅನುಭವಿಸ್ತೇನೆ. ನಂಬಿಕೆ ಏನ್ ಅನುಭವಿಸ್ತೀವಿ, ಅದ್ರ ಕುಂಬಳಕಾಯಿನ ತಿನ್ನಲಿಕ್ಕೆ ಕುಂಬಳಕಾಯಿ ಹಲ್ವಾ ಮಾಡಿಕೊಡ್ತೀವಿ. ಅನುಭವಿಸ್ಲಿಕ್ಕೆ ಏನು, ಅನುಭವಿಸುವವನು ನೀನು. ನಿನ್ನನ್ನು ನೀನು ಹೇಗೆ ಅನುಭವಿಸ್ತೀಯ, ನಿನ್ನ ಲಾಜಿಕ್ ಕೊಡ್ತೀನಿ, ನಿನ್ನ ಸಾರ್ವತ್ರಿಕ ಅನುಭವ ಕೊಡ್ತೀನಿ, ನಿನ್ನ ಕಣ್ಣನ್ನು ಎಂದಾದರೂ ನೋಡಲು ಸಾಧ್ಯವೇ? ಇಲ್ಲ ಸ್ವಾಮೀಜಿ, ನೀವು ಹೇಳಿದ್ದೆಲ್ಲ ಅರ್ಥ ಆಗ್ತದೆ, ನಮಗೆ ದೃಷ್ಟಿ ಅದ. ಆದರೂ ಕೂಡ ದೃಷ್ಟಿ ಅನುಭವಿಸಿದೆ, ನಿನ್ನ ಸ್ಪರ್ಶ ನಿನಗಿಲ್ಲ, ನಿನ್ನ ಶಬ್ದ ನಿನಗೆ ಕೇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಕಣ್ಣುಗಳನ್ನು ನೀನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಆತ್ಮನ ನೀನು ಅನುಭವಿಸುತ್ತೆ. ಯಾಕೆ ತಿಳಿದು ತಿಳಿದು ಮತ್ತು ತಿಳ್ಕೋಬೇಕು, ಅಜ್ಞಾನ ಹೋಗಿಲ್ಲ, ಅಜ್ಞಾನ ಹೋಗಿಲ್ಲ. ಇವರಿಗೆ ನೀ ಹೇಳಿದಾಗ ಅಜ್ಞಾನ ಹೋಗುವುದೇ ಇಲ್ಲ. ನೋಡಿ, ಅಜ್ಞಾನವನ್ನು ಕಳ್ಕೊಂಬೋದು ಬೇರೆ, ನಾನು ಅಜ್ಞಾನ ಅನ್ನೋದನ್ನು ಕಳ್ಕೊಬೋದು ಬೇರೆ. ಇವತ್ತು ಮಾಂಡಿಕ ಉಪನಿಷತ್ತು ಏನು ಹೇಳಿದರು, ಇಷ್ಟೇ ವಿಷಯ ಹೇಳಿದ್ರು. ನೀವು ಇದು ಈಗ ಅಜ್ಞಾನ ಅಷ್ಟು ವಿಷಯದಲ್ಲಿ ಅಜ್ಞಾನ ಹೋಗಿದೆ. ಅಷ್ಟು ವಿಷಯ ಹೇಳಿದ್ರಲ್ಲ ಇನ್ನೊಬ್ಬರಿಗೆ, ಅಷ್ಟು ಅಜ್ಞಾನ ಹೋಗಿದೆ ಇಲ್ಲ. ವೆರಿ ಗುಡ್. ನಾನು ಅಜ್ಞಾನ ಏನು, ಇಲ್ಲಿದೆ ನೋಡಿ ಸಮಸ್ಯೆ. ನಾನು ಅಜ್ಞಾನ ಅನ್ನೋದು ಹೋಗ್ಬೇಕು. ಫಿಸಿಕ್ಸ್ ಅಜ್ಞಾನ ಇಸೊಕ್ಕೆ ಇದ್ರು ಅಷ್ಟೇ, ಇದ್ದಿದ್ರು ಅಷ್ಟೇ. ಕೆಮಿಸ್ಟ್ರಿ ಅಜ್ಞಾನ ಇದ್ರು ಅಷ್ಟೇ, ಇದ್ರು ಅಷ್ಟೇ. ಇಲೆಕ್ಟ್ರಾನಿಕ್ಸ್ ಅಜ್ಞಾನ ಇದ್ರು ಅಷ್ಟೇ, ಇದ್ರು ಅಷ್ಟೇ. ಈ ನಮ್ಮ ಹತ್ರ ಕೇಳಿ ನೀವು ಸ್ವಾಮಿ, ಎಲ್ಲ ಸ್ಪೈಸ್ ಸ್ವಾಮಿ, ಎಲ್ಲ ಸ್ವೈಪ್ ಎಲ್ಲ ಬಂದ್ಬಿಡೋ ಈಗ. ಸೊ ಈವನ್ ಒಂದು ಡಜನ್ ಬಾಳೆ ಕೊಂಡ್ಕೊಂಡು ಸರ್ಕಾರಿ ಸ್ಟ್ರೈಕ್, ಪಾನ್ ಬಿಡ ಎಲ್ಲ ಸ್ಟ್ರೈಕ್ ಈಗ. ಅದಕ್ಕೆ ಹೆಂಗ್ ಮಾಡ್ತೀವಿ ನೀವು, ಹೆಂಗ್ ಮಾಡ್ತೀವಿ ನೀವು? ನಾನು ಹೇಳಿದೆ, ರಾದರ್ ಐ ಸ್ಟಾಪ್ ಪರ್ಚೇಸಿಂಗ್ ಎವ್ರಿಥಿಂಗ್, I will not enter into swiping. I will never enter into that. Why so much? You never eat up a trust no word. Why so much? ನಾನು ಮಾಡ್ಬೇಕಂತ ಏನಿಲ್ಲ. ಇನ್ಫ್ಯಾಕ್ಟ್ ಇವತ್ತಿರೋದು ನಾ ಇರೋ ಮಾಡಿಲ್ಲ, ಒಂದು ಬ್ಯಾಂಕ್ ನನ್ಗೆ ಕಾಲಿಟ್ಟಿಲ್ಲ. ಒಂದು ಬ್ಯಾಂಕ್ ನನ್ಗೆ ನೋಡಿದ್ರು ಯಾವ್ದು ಇವ್ರು ಹೇಳ್ತಾರೆ, ಎಲ್ಲೋ ಬ್ಯಾಂಕ್ ನನ್ಗೆ ಏನು ಗೊತ್ತಿಲ್ಲ. ಬ್ಯಾಂಕ್ನಲ್ಲಿ ಕಾಲಿಟ್ಟಿಲ್ಲ, ಒಂದು ಯಾವ್ಯಾವ್ದು ಆಪರೇಷನ್ ಮಾಡಿಲ್ಲ, ಇನ್ ಯಾಕೆ ಮಾಡಿದ್ರು, ಈಗ ಮಾಡಿಲ್ಲ. ಅದು ಅವನು ಇರ್ತಾರೆ, ಎ ಟಿ ಎಂ ಕಾರ್ಡ್ ಕೊಟ್ಟೋಗ್ಯಾನ ಹೋಗ್ಬೇಕು, ಅದು ಸಾಕಷ್ಟು ಹಣ ಇದೆ, ನೀವು ಇದನ್ನು ಉಪಯೋಗ ಮಾಡಿ, ಯಾವಾಗ ಬೇಕೋ ಅವಾಗೆಲ್ಲ ಎಷ್ಟು ಬೇಕಾದ ಹೋಗಿ, ನಾನು ನಿಮ್ಗೆ ಕೇಳೋದಿಲ್ಲ ಅಂತ ಇಟ್ಟೋಗೆ. ಮೂರು ವರ್ಷ ನಾಲ್ಕು ವರ್ಷ ಆಯ್ತದೆ ಅಲ್ಲೇ ಇದೆ ಅದು. ನಾನು ಎಂದು ಮೂರ್ನಾಲ್ಕು ಸಲ ವಿಚಾರ ಮಾಡಿದೆ, ಇವ್ರಿಗೆ ಯಾರಿಗೆ ಹೇಳಿದೆ ನಾನು, ಏ ಒಂದು ಸಲ ಎ ಟಿ ಎಂ ಕರ್ಕೊಂಡು ಹೋಗ್ರು ಅದನ್ನು ಅನುಭವಿಸಿ ನಮ್ಗೆ ಏನು ಇನ್ನ ತನಕ ಆಗ್ಬೋದು, ಯಾರು ಕರ್ಕೊಂಡು ಹೋಗ್ತಾ ಇಲ್ಲ, ಆದ್ರೆ ಟೈಮ್ ಕೂಡ ಬರೋಂಗಿಲ್ಲ ಅದಕ್ಕೆ. ಸೊ ನಾನು ಯಾವುದರ ಅಜ್ಞಾನಿ ಅನ್ನುವುದಕ್ಕಿಂತ ನಾನು ಅಜ್ಞಾನಿ ಅನ್ನೋದು, ನೀವು ಇನ್ನೊಬ್ಬರಿಗೆ ಆತ್ಮವಿಚಾರ ಹೇಳಿದಾಗ ಆತ್ಮವಿಚಾರದ ಅಜ್ಞಾನ ಹೋಯಿತು ಅನ್ಕೋತೀರಿ ವಿನಃ ನಾನು ಅಜ್ಞಾನಿ ಅನ್ನೋದು. ದಟ್ ಐ ಆಮ್ ಇಗ್ನೋರೆಂಟ್ ಹ್ಯಾಸ್ ಟು ಗೋ, ಯು ಆರ್ ನಾಟ್ ಇಗ್ನೋರೆಂಟ್. You're all awareness. You're all consciousness. You must not operation hundan. You're all unbhava-oriented people, experience-oriented people. Amale, you know, either number you can listen, you can listen, you can listen. You, you know, other place one week, yako, ಕರ್ನಾಟಕದವನಾಗಿ ಕರ್ನಾಟಕದಲ್ಲಿ ಬಾರೋ ದೊಡ್ಡ ಕ್ಷೇತ್ರ ಇದೆ, ಎಷ್ಟು ಜನರನ್ನು ಕಮ್ಮಿ ಇದ್ದಾರೆ, ಎಂದು ಕಡಿಮೆ ಆಗ್ತದೆ ಬರ್ಗಳು ಮಾಡು. ಯೋ ಸ್ವಾಮೀಜಿ ಇನ್ನೂ ಕೈಲಾಸ ಶಾಸನ ಹೋಗ್ಬೇಕು, ಅದನ್ನು ಕಡಿಬೇಕು, ಇನ್ನು ಪಾನಿ ಕಡಿಬೇಕು, ಓ ಚಟ್ನಿ ಮಾಡ್ಬೋದು. ನಾನು ಅಜ್ಞಾನ ಏನೋ ಹೋಗೋದಿಲ್ಲ. ಇದು ಎಷ್ಟು ಜನ್ಮದ ರೋಗ ಬರ್ತಾ ಇದೆ, ಎಷ್ಟು ಜನ್ಮದ ರೋಗ. ಅದಕ್ಕೆ ನಾನು ಹೇಳ್ತೇನೆ ನಿಮಗೆ, ನಾನು ಅಜ್ಞಾನಿ ಅನ್ನೋದು ಹೋಗ್ಬೇಕಷ್ಟೇ ಇಲ್ಲ, ನೀವು ಉಳಿದು ಇದ್ರೆ ಇಳಿದಿದ್ರೆ ಆಪರೇಷನ್ ಮಾಡಿದ್ದ ಮುಗಿಸ್ಕೋ ಮುಗೀತು. ಬ್ರಹ್ಮಸೂತ್ರವನ್ನು ಮಾಡಿದ ಮೇಲೆ ನಾನು ಅಜ್ಞಾನಿ ಅನ್ನೋದು ಅನುಭವ, ನಾನು ಅಜ್ಞಾನ ಎಂದು ಓದುತ್ತ ಅನುಭವ ಬರುತ್ತೆ. ಸ್ಟಾಪ್ ಯು, ಯಾಕಂದ್ರೆ ನಮಗೂ ಹೊಂದಿಲ್ಲ, ಹೋಗು ಕೇಳು ದಕ್ಷಿಣ ಹಾಕು ಬಾ ನಮ್ದು. ಇಲ್ಲಿ ಕೈವಾಲ ಅಂತಿದೆ, ಚಿಂತಾಮಣಿ ಅಂತ ಕೈವಾಲ ಅಂತ, ಕೈವಾಲ ಕ್ಷೇತ್ರ ಬಹಳ ಬ್ಯೂಟಿಫುಲ್ ರೂಮ್ಸ್. ಕ್ಷೇತ್ರ ಹೇಗಿದೆ ನನಗೆ ಗೊತ್ತಿಲ್ಲ, ಅಲ್ಲಿಗೆಲ್ಲ ಫೋಟೋಗ್ರಾಫ್ ಬಂದವ ನನಗೆ, ರೂಮ್ಸು ಲೆಕ್ಚರ್ ಹಾಲು ಡ್ಯಾನಿಂಗ್ ಹಾಲು ವೆರಿ ವೆರಿ ಬ್ಯೂಟಿಫುಲ್. ಅದಕ್ಕೆ ಅಲ್ಲಿ ಮೂರು ದಿವಸ ಕ್ಯಾಂಪ್ ಇಟ್ಟಿದ್ದೀನಿ, ಫೆಬ್ರವರಿ 18, 19, 20 ಕರೆಕ್ಟಾ? ಫ್ರೈಡೇ ಸ್ಯಾಟರ್ಡೇ ಸಂಡೇ ಮೂರು ದಿವಸ ಕ್ಯಾಂಪ್ ಇಟ್ಟಿದ್ದೀನಿ. ಆ ಕ್ಯಾಂಪ್ಗೆ ನೀವು ಬಂದಿದ್ದಾದ್ರೆ ನಾನು ಅಜ್ಞಾನ ಅಷ್ಟೇ ಇರೋದು, ಅದು ಬರೀ ಒಂದು 60 ಜನಕ್ಕೆ ಅವಕಾಶ ಇದೆ, ಕಂಫರ್ಟೇಬಲ್ ಆಗಿರ್ಬೋದು 60 ಜನ, ಮೂರು ದಿವಸ ಇರ್ಬೋದು, ಕೆಲವೊಂದು ಸ್ವಲ್ಪ ಕೊಡ್ರಿ ಅಲ್ಲಿ ಬರ್ರಿ ಇರ್ರಿ, ನಮ್ದು ಹೊಟ್ಟೆ ನಡೀತದೆ ನಿಮ್ದು ಹೊಟ್ಟೆ ನಡೀತದೆ, ಆ ಕ್ಷೇತ್ರಕ್ಕೆ ಸ್ವಲ್ಪ ಫಂಡ್ಸ್ ಕೊಟ್ಟಂಗೆ ಆಗ್ತದೆ, ಎವ್ರಿ ತಿಂಗಳು ಓಕೆ. ನೀವು ಬೈ ದಿ ಬಾಯ್ ಅದನ್ನು ಹೇಳಬೇಕು, ನಾಲ್ಕಾರು ಮಂದಿ ಹೇಳ್ಬಿಟ್ಟು ಒಂದು 60 ಮಂದಿ ಕುಡಿಬಂದು ಈ ಬೆಂಗಳೂರಿನಲ್ಲೇ ಬರಬೇಕು, ಯಾಕೆ ಬ್ಯಾರೆಕ್ಟವ್ರು ಯಾರು ಬರೋದಿಲ್ಲ, ಏನು ಬರಲಿಕ್ಕಾಗೋದಿಲ್ಲ. ಬೆಂಗಳೂರು ನೋಡಿದ್ರಿ ಹೋಗೋಣಂತೆ, ಅರ್ಲಿ ಮಾರ್ನಿಂಗ್ ಹೊರಡೋಣಂತೆ, ಅದು ಹೋಗಿ ಒಂದು ಕ್ಲಾಸ್ ಮಾಡಿ ಮೂರು ದಿವಸ ಇತ್ತು, ಮತ್ತೆ ಸಂಡೇ ನೈಟ್ ಬಂದು ಚೆನ್ನಾಗಿದೆ ಅಂತೀರಿ. ಅದು ನಿಮಗೂ ಒಂದು ಎರಡು ಕ್ಲಾಸ್ ಕೊಡ್ತೀನಿ, ನೀರಜ್ಗೂ ಒಂದು ಎರಡು ಕ್ಲಾಸ್ ಕೊಡ್ತೀನಿ, ಇಂಡಿಪೆಂಡ್ ಸಬ್ಜೆಕ್ಟ್ ನಿಮ್ಮದೇ ಒಂದು ಸಬ್ಜೆಕ್ಟ್ ಆರಿಸ್ಕೊಂಡು ಅವನು ನೀರಜ್ ಒಂದು ಸಬ್ಜೆಕ್ಟ್ ಆರಿಸ್ತಾನೆ, ಕಾಮಾಕ್ಷಿ ಕೊಡ್ತೀನಿ, ಎಲ್ಲ ಎಲ್ಲ ಸ್ಪೀಕರ್ಸ್ ಇವರಿಗೆಲ್ಲ ಈ ವೈಟ್ ಅವರಿಗೆಲ್ಲ ಸ್ವಲ್ಪ ದೀಕ್ಷಾ ವಿಚಾರ ಮಾಡೋದು ಈ ಟೈಪ್ ಕೊಟ್ಟು ಸಹ ಪಿಂಕ್ ಲೈಟ್ ಪಿಂಕ್ ಪೂಜಿಸಿ ಲೈಟ್ ಪಿಂಕ್ ಕೊಟ್ಟಿದ್ವಿ ಹಳದಿ ಅದು ಚಿನ್ನಾಂಶ ಚಿನ್ನಾಂಶ ಇದ್ದಿರೋದು ಪ್ರಮೋಟ್ ಮಾಡ್ಬೇಕಲ್ಲ ಅವಾಗ ಇವಾಗ ಬಿಸ್ನೆಸ್ ಶುಡ್ ಗೋ ಆನ್ ಓಕೆ ಎನಿವೇ ದಟ್ಸ್ ವಾಟ್ ಇಟ್ ಈಸ್ ಸೊ ಹೀಗಾಗಿ ಇವರು ಮತ್ತೆ ಮತ್ತೆ ಈ ಪ್ರಕಾರವಾಗಿ ಛೇದ್ಯ ಅವಯವ ಸಂಬಂಧ ವಿವೇಚನೆ ಪ್ರವೃತ್ತ ತದ್ ಅವಯವ ದ್ವೈಭಾವ ಫಲ ಅವಸಾನ ತದ ನ ಆಂತರಿಕ ಘಟ ವಿಜ್ಞಾನ ತತ್ ಪ್ರಮಾಣ ಫಲಂ ಮುಂದುವರಿಸ್ತಾರೆ ನ ಚ ತದ್ವತ್ ಅತ್ರಾಪಿ ಆತ್ಮನಿ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ವಿವೇಕಕರಣೇ ಪ್ರವೃತ್ತಸ್ಯ ಪ್ರತಿಶೀಲ ವಿಜ್ಞಾನ ಪ್ರಮಾಣಸ್ಯ ಅನುಪಾದಿತ ಅನುಪಾದಿಸಿದ ಅಂತಃಪ್ರಜ್ಞತ್ವಾದಿ ನಿವೃತ್ತಿ ವ್ಯತಿರೇಕೇಣ ವ್ಯಾಪಾರ ಉಪಪತ್ತಿ ಅಲ್ಲಿ ತೊಂಬತ್ತಿ ಆ ಮೊದಲನೇ ಇದೆಯಲ್ಲ ತುರಿಯೇ ವ್ಯಾಪಾರ ನ ಉಪಪತ್ತಿ ತುರಿಯನಲ್ಲಿ ಪುನಃ ಮತ್ತೆ ಯಾವ ವ್ಯಾಪಾರ ಅವಶ್ಯಕತೆ ಏನ್ ವ್ಯಾಪಾರ ಪ್ರಮಾಣದ ವ್ಯಾಪಾರ ಅವಶ್ಯಕತೆ ಈಗ ಆತ್ಮಜ್ಞಾನ ಆಗ್ಬಿಡ್ತು ಇದ್ರಂತ ಕಾಫಿ ಸಕ್ಕರೆ ಹಾಕಿದಾರೋ ಇಲ್ಲ ಅನ್ನೋದು ಉಪಯೋಗ ಬರುದಿಲ್ಲ ಅಂತ ತಿಳ್ಕೋಬೇಡಿ ಆ ವ್ಯಾಪಾರ ಇರ್ತದೆ ಶುಗರ್ ಲೆಸ್ ಶುಗರ್ ಹಾಕೋದು ಆ ವ್ಯಾಪಾರ ಇರ್ತದಲ್ಲಿ ಕಾಫಿ ಇಲ್ಲದೆ ಹೆಂಗಿರುತ್ತೆ ಆ ವ್ಯಾಪಾರ ಇರ್ತದೆ ಹೆದರ್ಕೋಬೇಡ ಅಂತ ಹೇಳಿದ್ರು ಆದ್ರೆ ಇದ್ರೊಳಗೆ ಮತ್ತೆ ಪುನಃ ವ್ಯಾಪಾರ ಮಾಡೋ ಅವಶ್ಯಕತೆ ಇಲ್ಲ ಪುನಃ ಅಂತ ಶಬ್ದ ಕೊಟ್ಟಿದ್ದಾರೆ ತುರಿಗೆ ವ್ಯಾಪಾರ ನ ಉಪಪತ್ತಿ ಹೇಗೆ ಆತ್ಮನೇ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ವಿವೇಕಕರಣೆ ಆತ್ಮನಲ್ಲಿ ಆರೋಪಿತವಾದ ಆ ಬಹಿಷ್ಪ್ರಜ್ಞ ಅಂತಃಪ್ರಜ್ಞ ಪ್ರಜ್ಞಾನಕರಣ ಇವೆಲ್ಲವೂ ಏನು ಇವನ್ನೆಲ್ಲ ಏನ್ ಮಾಡೋದು ವಿವೇಕಕರಣೆ ಪ್ರವೃತ್ತಸ್ಯ ಪ್ರತಿಷೇಧ ವಿಜ್ಞಾನ ಪ್ರಮಾಣಸ್ಯ ಪ್ರಮಾಣಗಳು ನೀತಿ ನೀತಿ ಪ್ರಮಾಣಗಳನ್ನು ಪ್ರಯೋಗ ಮಾಡುವ ಮೂಲಕವಾಗಿ ಅನುಪಾದಿತ ಅಂತಃಪ್ರಜ್ಞತ್ವಾದ ನಿವೃತ್ತಿ ವ್ಯತಿರೇಕೇನ ಇವೆಲ್ಲ ಏನಾಗ್ತವೆ ಈಗ ಆ ನೀತಿ ನೀತಿ ಉಪಯೋಗ ಮಾಡಿದಾಗ ಅಂತಃಪ್ರಜ್ಞ ಬಹಿಷ್ಪ್ರಜ್ಞ ಅವೆಲ್ಲವೂ ಪ್ರಜ್ಞ ನಾ ಪ್ರಜ್ಞ ಅವೆಲ್ಲ ಹೋಗ್ತವೆ ನ ಪ್ರಜ್ಞ ಪ್ರಾಜ್ಞ ಎಲ್ಲ ಹೋಗ್ತವೆ ಹಾಗೆ ಹೋದ ನಂತರ ತುರಿಯೇ ಮುಂದೆ ಮಾಡೋದು ಇನ್ನೊಂದು ಪ್ರಮಾಣ ಮಾಡುವಂತ ಆತ್ಮನ ತೋರಿಸಿದೆ ಒಂದು ಲೈಟ್ ಒಂದು ಬೆಳಕನ್ನು ಕೇಳಿದಾಗ ಹಾಗೆ ಹೋಗಿಲ್ಲ ಹೌದಾ ಈಗ ಹಗ್ಗ ತಿಳ್ಕೊಳಕ್ಕೆ ಇನ್ನೊಂದು ಬೆಳಕನ್ನು ಕೇಳಿದ ಅರ್ಥ ಇಲ್ಲ ಹಾವು ಹೋಗ್ಲಿಕ್ಕೆ ನಾವು ಒಂದು ಬ್ಯಾಟ್ರಿ ಪೂಜೆ ಮಾಡಿದ್ವ ಆ ಬ್ಯಾಟ್ರಿಯಲ್ಲಿ ಅದು ಅಷ್ಟುದ್ದ ಹಾವು ಅಷ್ಟು ದಪ್ಪ ಹಾವು ಎಡೆ ಎತ್ತಿದ ಹಾವು ಕಚ್ಚಿದ ಹಾವು ಎಲ್ಲ ಹೋಯ್ತು ಮತ್ತೆ ಸ್ವಲ್ಪ ಕೋಲ್ಕೊಂಡು ಹೊಡೆದು ಹೊಡೆದಿ ಎಲ್ಲರೂ ಹೋಯ್ತು ಏನು ಹೋಯ್ತೀಗ ಹಾವು ಹೋಯ್ತು ಹಗ್ಗ ತಿಳ್ಕೋಬೇಕಲ್ಲ ಏನ್ ಅಭಿಪ್ರಾಯ ಹಗ್ಗ ತಿಳ್ಕೊಳಕ್ಕೆ ಏನ್ ಮಾಡೋದೀಗ ಪುನಃ ಇನ್ನೊಂದು ಮತ್ತೆ ಸ್ವಲ್ಪ ಏ ಹುಚ್ಚ ಒಂದು ಸಲ ಇದು ಹೋಯ್ತು ಅಂದ್ರೆ ಹೋತ್ ಅಷ್ಟೇ ಮುಗಿದೋಯ್ತು ಯಾಕೆ ಸುಮ್ಮನೆ ಒದ್ದಾಡ್ದಿ ಅದಕ್ಕೆ ಬಂಧನಗಳನ್ನು ಕಳಿಸ್ಕೋಬಹುದು ನಾನು ಬದ್ಧ ಅನ್ನೋದು ಗೊತ್ತಿಲ್ಲ ದಟ್ ಐ ಆಮ್ ಬೌಂಡ್ Bondage can be relieved. That I am bound. You are psychologically sick. ಬಿದ್ದಿರ್ತಾರೆ, ಎಲ್ಲ ಕಳ್ಕೊತಾರೆ, ಎಲ್ಲ ಸರಿಯಾಗಿರ್ತದೆ. That the very feeling that has entered in you, in your personality, is of ignorance. ಮತ್ತೆ ಮತ್ತೆ ಅವಳಿಗೆ ತಿಳಿಸಿರಬೇಕು. ಎಕ್ಸಾಂಪಲ್ ಇಂದ ನಿರ್ಧರಿಸಬೇಕು, ಹೇಳಬೇಕು. ಮತ್ತು ಹೇಳಿದ್ರು ಅರ್ಥ ಆಗೋದು ಸಮಯ ಅವ್ರ ಕೆಪಾಸಿಟಿನ ಅಷ್ಟು ಏನು ಮಾಡ. ಅದಕ್ಕಿಂತ ಅಂಧಕಾರ ಕತ್ತಲಲ್ಲಿ ಕೂಡಿಸಿ ಇನ್ನೇನು. ಒನ್ ಹೂ ಡಸಂಟ್ ವಾಂಟ್ ಟು ಚೇಂಜ್, ವಾಸ್ ರಿಲಕ್ಟೆಂಟ್ ಟು ಚೇಂಜ್, ಅವ್ರನ್ನ ಯಾರೂ ಚೇಂಜ್ ಮಾಡಬೇಕು. ನೀವೇ ಗಾದೆ ಮಾತಿದ್ದಲ್ಲ, ಮಲಗಿದವ್ರನ್ನ ಎಚ್ಚರ ಮಾಡಬಹುದು, ಮಲಗಿದಂಗೆ ಮಲಗಿದವ್ರನ್ನ ಯಾರು ಎಚ್ಚರ ಹೌದಲ್ಲ. ನಿಜವಾಗ್ಲೂ ಮಲಗಿದಾನೆ ಸ್ಲೀಪಿ, ಓಕೆ ಫೈನ್, ಸ್ವಲ್ಪ ನೀರು ಹಾಕಿಯೋ ಅಥವಾ ಕೂಗಿಯೋ ಅಂತ ಹೆಸರು ಹೇಳಿ ಎಚ್ಚರ ಮಾಡ್ತಾರೆ. ಮಲಗಿದ ನೀನು ಬ್ರಹ್ಮ ಯಾಕೆ ಈಗ ಇವನು ಹೆಂಗ್ ಸುಧಾರಣೆ ಮಾಡ್ತೀರಿ? ಅವ್ರನ್ನ ಅವ್ರು ಕಾಡಿ ಅವ್ರು ಹಂಗೆ ಇದು ಅದೇ ಎರಡು ವರ್ಷದ ಮುಂದೆ ಒಂದು ವರ್ಷದ ಮುಂದೆ ಇರ್ಬೇಕು. ನೀ ನನಗೆ ಯಾಕೆ ಕಳಿಸ್ತೀಯಾ ಅಂತ ಹೇಳಿ ನೆಟ್ನೋ ಬಂದಿದೆ. ನೀ ನನಗೆ ಯಾಕೆ ಕಳಿಸ್ತೀಯಾ? ನಾನೇ ಕಳಿಸಿದ್ದೀನಿ ಮಗ. ಮದುವೆ ವಿಚಾರ ಯಾಕೆ ಮಾತಾಡ್ತೀಯ? ಮದುವೆ ವಿಚಾರ ಏನು ಸಹಜ ಹಂಗೆ ಮಾತಾಡಿದ್ದ? ನನಗೆ ಅದಕ್ಕೆ ಅಳು ಬಂತು. ಅಲ್ಲೂ ಮದುವೆ ವಿಚಾರ ಮಾತಾಡಿದ್ರೆ ನಗುತ್ತಾರೆ, ಖುಷಿ ಕೊಡ್ತಾರೆ. ನೀ ಅಳುದೆ ನಾ ಹಾಗೆ ನಾನು ಹಾಗೆ ನೀನಾಗೆ ಅಂತ ಸ್ವಲ್ಪ ಹೇಳು ಯಾಕೆ ಏನಾಗಿದೆ ನನಗೆ. ಮಗು ಹೇಳ್ತದೆ ಕೈ ಕೊಟ್ಟಿದ್ದಾಳೆ, ಅದು ಒಂದು ವರ್ಷ ಮಗು ಕೈ ಕೊಟ್ಟಿದ್ದಾಳೆ. ಯಾರು ಕೈ ಕೊಟ್ಟರು? ಕರೀನಾ ಕಪೂರ್ ಕೈ ಕೊಟ್ಟು ಹಂಗೆ ಹಾಗೇನೆ. ಅವರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಇರೋದ ಹಾಗೆ ಕೈ ಬಿಟ್ಬಿಡಿ. ಅವ್ರನ್ನ ಯಾಕಂದ್ರೆ ಸುಧಾರಣೆ ಮಾಡ್ತೀರಿ? ಯಾರನ್ನ ಸುಧಾರಣೆ ಮಾಡ್ತೀರಿ? ಯಾರ ಅಜ್ಞಾನ ಅಂತ ಹೇಳಿದಾಗ್ತೀರ? ಅವರು ಪ್ರಬುದ್ಧತೆಯನ್ನು ಆಕ್ಸೆಪ್ಟ್ ಮಾಡ್ತಾ ಹೋಗ್ತಾರೆ. ಆ ಪ್ರಬುದ್ಧತೆ ಇಲ್ಲದೆ ಹೋದ್ರೆ ಆಕ್ಸೆಪ್ಟ್ ಮಾಡ್ಲಿಕ್ಕಿಲ್ಲ. ನಿಮ್ ಪ್ರಯತ್ನ ತಪ್ಪು ಅಂತ ಹೇಳೋದಿಲ್ಲ. ಅವ್ರ ಅಜ್ಞಾನ ಹೋಗುವ ಸಾಧ್ಯತೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಸಾಧ್ಯತೆ ಇದೆ, ಆದರೆ ಪ್ರಬುದ್ಧತೆ ಕೊರತೆ ಅವರಿಗೆ ಸುತ್ತಲೇ ತರಿಸೋಬೇಡ. ನಿಮಗೆ ಯು ಜಸ್ಟ್ ಬಿ ವಿತ್ ವಾಟ್ ಯುವರ್ ಎಫರ್ಟ್ಸ್ ವಿತ್ ಯುವರ್ ಡ್ಯೂಟಿ ಎಕ್ಸೆಟ್ರಾ ಎಕ್ಸೆಟ್ರಾ. ಸಂಧಿ ಕನೆಕ್ಟ್ ಇಟ್ಟು ದಾಟ್ ಅಂತ ಅನ್ಬೋದಿಲ್ಲ ನಾನು. ಏಕೆಂದರೆ ಇದು ಸೀರಿಯಸ್ ವಿಚಾರವಾಗಿ ಇದು ನಿಮಾನಿಸ್ಕೊಂಡು ಹೋಗ್ತದೆ ಈ ವಿಚಾರ. ಅಲ್ಲಿ ಸ್ವಲ್ಪ ಹೋಗುತ್ತೆ, ಸಂಧಿ ಕನೆಕ್ಟ್ ಇಟ್ಟಿದ್ದಾರೆ. ಆದ್ದರಿಂದ ನಾವು ಸ್ವಲ್ಪದ ಅಜ್ಞಾನವನ್ನು ಕಳ್ಕೋಬೇಕು. ಆ ವಿಚಾರದಲ್ಲಿ ವ್ಯಾಪಾರ ಉಪಪತ್ತಿನ ಉಪಪತ್ತಿ ಅದು ಹೊಂದಿ ಬರೋದಿಲ್ಲ. ಓಕೆ, ಅಂತಃಪ್ರಜ್ಞತ್ವಾದಿ ನಿವೃತ್ತಿ ಸಮಕಾಲಮೇವ ಕರ್ಮಾತೃತ್ವ ಆದಿ ಭೇದ ನಿವೃತ್ತಿ. ಯಾವ ಕ್ಷಣದಲ್ಲಿ ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಇತ್ಯಾದಿಗಳು ಇವು ನನಗೆ ಸೇರಿಲ್ಲ ಅನ್ನುವ ಸ್ಪಷ್ಟತೆ ಆಗುತ್ತದೆಯೋ ನಿವೃತ್ತಿ ಸಮಕಾಲದೇವ ಅದೇ ಕ್ಷಣದಲ್ಲಿಯೇ. ನೋಡಿ, ನಾನು ಅಂತಃಪ್ರಜ್ಞನಲ್ಲ, ನಾ ಬಹಿಷ್ಪ್ರಜ್ಞನಲ್ಲ, ನಾ ಪ್ರಜ್ಞನಲ್ಲ, ನಾನು ಯಾವ ಕ್ಷಣದಲ್ಲಿ ಯಾವ ನಾನಲ್ಲ ಅನ್ನೋದು ನಿಷೇಧ ವಾಕ್ಯಗಳಿಂದ ಸ್ಪಷ್ಟವಾಗುತ್ತದೆಯೋ, ನಿಷೇಧ ಲಾಜಿಕ್ನಿಂದ ಸ್ಪಷ್ಟವಾಗುತ್ತದೆಯೋ, ನಿಷೇಧ ಜಿಜ್ಞಾಸದಿಂದ ಸ್ಪಷ್ಟವಾಗುತ್ತೆ. ಈಗ ನೀವು ಬರೀ ನಿಷೇಧ ಪ್ರಮಾಣ ನಿಷೇಧ ಪ್ರಮಾಣ ಅಂತೀರ, ಆ ಪ್ರಮಾಣ ಲಾಜಿಕ್, ಆ ಪ್ರಮಾಣ ಕಾಮನ್ ಎಕ್ಸ್ಪೀರಿಯನ್ಸ್ ಎಲ್ಲ ಬ್ಯಾಕಿಂಗ್ ಇತ್ತು ಅಂತಂದ್ರೆ, ಅದರ ಅಡಿಯಲ್ಲಿ ಒಂದು ವೇಳೆ ಅದು ಸಿದ್ಧವಾಗಿತ್ತು ಅಂತಂದ್ರೆ, ಈಗ ಇದೆಲ್ಲವೂ ನಿಷೇಧವಾಯಿತು. ಇನ್ನು ಆತ್ಮನ್ನು ತಿಳ್ಕೊಂಬೋಣ. ಯಾವ ಕ್ಷಣದಲ್ಲಿ ಇದನ್ನ ಕಳ್ಕೊಂಡಿಯೋ ಅದೇ ಕ್ಷಣವೇ ಸಮಕಾಲಮೇವ ಪ್ರಮಾತೃತ್ವಾದಿ ಭೇದ ನಿವೃತ್ತಿ. ಪ್ರಮಾತೃ ಇದ್ದಾನಲ್ಲ ಅಲ್ಲಿ ವಿಶ್ವ ಅನ್ಸ್ಕೊಂಡಲ್ಲ, ಅದೇ ಪ್ರಮಾತೃ ಇಲ್ಲಿ ಕನಸಿನಲ್ಲಿ ಏನು ಕನಸುಗಾರ ಡ್ರೀಮರ್ ಆಗಿದ್ದಾನೆ, ತೇಜಸ್ಸನಾಗಿದ್ದಾನೆ, ಅದೇ ಇಲ್ಲಿ ಅವನು ಪ್ರಾಜ್ಞನಾಗಿದ್ದಾನೆ. ಇವರು ಮೂವರು ಆ ಕ್ಷಣದಲ್ಲೇ ಹೊರಟೋಗ್ತಾರೆ. ಇವತ್ತು ಅಂತಃಪ್ರಜ್ಞೆ ಹೋದ, ಇನ್ನೊಂದು ವಾರ ಇನ್ನೊಂದು ವಾರ ಬಿಟ್ಟು ತೇಜಸ್ಸ ಹೋಗ್ತಾನೆ. ಅಂತಃಪ್ರಜ್ಞೆ ನಾನಲ್ಲ ಅಂತಾದಾಗ ನಾನು ತೇಜಸ್ಸನಲ್ಲ ಮುಗಿದಂತವ. ನೀ ರಾಜನ ಪಾರ್ಟ್ ಹಾಕು, ರೋಲ್ ಆಫ್ ದ ಕಿಂಗ್, ಎಲ್ಲ ಖಡ್ಗ ಚುಕ್ಕತ್ತು ಎಲ್ಲ ಹಾಕೊಂಡು ರೆಡಿ ಆಗಿದೆಯಾ? ಅವನು ಡೈಲಾಗ್ ವಿತ್ ಡೈಲಾಗ್ ಹೋಗಿ ಯುದ್ಧ ಮಾಡ್ತಾನೆ ವಿತ್ ಡೈಲಾಗ್. ನೋಡ್ಬಿಡ್ತೀನಿ ಎಲ್ಲ ಡೈಲಾಗ್ ಹೋಗಿದ್ದ ಅವ್ನು ಯುದ್ಧ ಮಾಡ್ತಾನೆ. ಹೀಗೆ ಮಾಡುವಾಗ ಈ ಡೈಲಾಗ್ ಇದು ನನಗೆ ಸಂಬಂಧ ಇಲ್ಲ, ನೀತಿ ಈ ಖಡ್ಗ ಇತ್ಯಾದಿ ನನಗೆ ಸಂಬಂಧ ಇಲ್ಲ, ನೀತಿ ಇವೆಲ್ಲ ನೀತಿ ಆದಮೇಲೆ ಹಾಗಾಗಿ ಹೊರತುಪಡಿಸಿ ನಾನು ಯಾರು ಅಂತ ಮತ್ತೆ ಬಂದು ಮಂತ್ರಿಗಳು ಇದು ಯಾವುದು ನಾನಲ್ಲ ಮತ್ತೆ ಕೇಳ್ತಾನವ. ಅರ್ಥಾತ್ ನಾನು ರಾಜ ಅಂತ ತಿಳ್ಕೊಳ್ತ ಮತ್ತೊಂದು ಪ್ರಮಾಣ ಬೇಕಾ? ಓಕೆ, ನಂಬರ್ ಒನ್. ನಂಬರ್ ಟು, ಅವನು ಇಷ್ಟು ಡೈಲಾಗ್ ಇಟ್ಟು ಖಡ್ಗ ಇಟ್ಟ ವ್ಯಾಪಾರ ಯುದ್ಧ ಮಾಡ್ತಿರ್ಬೇಕಾದ್ರೂ ಕೂಡ ನಾನು ರಾಜ ಅನ್ನೋ ಎಲ್ಲೂ ಹೋಗಿರೋದಿಲ್ಲ, ಅಲ್ಲೇ ಇರ್ತಾನವ. ವಿಶ್ವನಾಗಿ ಕೆಲಸ ಮಾಡ್ತಾ ಇದ್ದಾಗೂ ಕೂಡ ತುರಿಯ ಎಲ್ಲೂ ಇಲ್ಲ, ಅಲ್ಲೇ ಇದ್ದಾನವ. ಸಣ್ಣಗೆ ಹೇಳು ಹೊಸ ಪ್ರಮಾಣ ಏನು ಹೇಳಬೇಕಾಗಿಲ್ಲ. ಏನಪ್ಪ ಹಿಂಗೆ ಮಾತಾಡ್ತೀನಿ ನೀನು? ಅಂತಃಪ್ರಜ್ಞತ್ವಾದಿ ನಿವೃತ್ತಿ ಸಮಕಾಲಮೇವ ಪ್ರಮಾತೃತ್ವಾದಿ ಭೇದ ನಿವೃತ್ತಿಗೆ ಅಂತಃಪ್ರಜ್ಞಾಗಳು ಹೋದು, ಇವು ಪ್ರಮಾತೃಗಳು ಹೋದು. ಪ್ರಮಾತೃಗಳು ಯಾರು? ವಿಶ್ವ. ವೈ ಟು ಸೇ ಪ್ರಮಾತೃ? ಒನ್ ಹೂ ಹ್ಯಾಂಡಲ್ಸ್ಗೆ ಪ್ರಮಾಣ ಇಸ್ಕೊಳ್ಳ ಪ್ರಮಾತೃ. ಪ್ರಮಾಣವನ್ನು ಪ್ರಯೋಗಿಸುವವನು ಯಾರು ಅವನಿಗೆ ಪ್ರಮಾತ್ಮ ಅಂತ ಕರೀತಾರೆ. ಜೀವಾತ್ಮ ಇವನೇನು ಮಾಡ್ತಾನೆ? ಪ್ರಮಾಣಗಳನ್ನು ಪ್ರಯೋಗಿಸ್ತಾನೆ, ನಾಲಿಗೆಯನ್ನು ಪ್ರಯೋಗಿಸ್ತಾನೆ, ದೃಷ್ಟಿಯನ್ನು ಪ್ರಯೋಗಿಸ್ತಾನೆ, ಶ್ರವಣೇಂದ್ರಿಯನ್ನು ಪ್ರಯೋಗಿಸ್ತಾನೆ. ಏನು ಹೇಳಿದ್ರಿ? ಏನು ಮಾಡಿರ್ತಾನೆ ಅವನಿಗೆ? ಶ್ರವಣೇಂದ್ರಿಯನ್ನು ಪ್ರಯೋಗ ಮಾಡ್ತಾ ಇದ್ದ. ಅದಕ್ಕೆ ಆ ಮುದುಕಿಗೆ ಒಂದು ಕಡೆ ಜೋರ ಕೂಗಿ ಕೇಳಿಸ್ತಾನೆ, ಒಂದು ಕಡೆಗೆ ಕೇಳಿಸೋದಲ್ಲ. ಎಷ್ಟು ಕೂಗಿದ್ರು ಕೇಳಿಸೋದು, ಆ ಎಷ್ಟು ಕೇಳಿಸಿದ್ರು ಕೂಗೋದು, ಎಷ್ಟು ಕೂಗಿದ್ರು ಕೇಳಿಸೋದಿಲ್ಲ ಅನ್ನೋ ಕಿವಿ ಹತ್ರ ಹೋಗಿ ನಾನು ಮಾತಾಡ್ತೇನೆ. ಅವ್ರು ಮತ್ತೆ ಮತ್ತೆ ಹಿಂಗೆ ಹೇಳ್ತಾರೆ, ಅಷ್ಟು ಹೊಳ್ಕೊಂಡು ನಾನು ಮಾತಾಡ್ತೇನೆ, ಮತ್ತೆ ಹಿಂಗೆ ಹೇಳ್ತಾರೆ, ಮತ್ತೆ ಆಮೇಲೆ ನಮ್ಗೆ ಲಾಜಿಕ್, ಓ ಈ ಕಿವಿ ಕೇಳಿಸೋದಿಲ್ಲ ಮತ್ತೆ ಹಿಂಗೆ ಹೋಗಿ ಇದು ಹಂಗೆ ಏನ್ ಮಾಡಿಕೊಳ್ಳಕ್ಕೆ ಈಗ ಪ್ರಮಾಣವನ್ನ, ಆ ಪ್ರಮಾಣವನ್ನ ಪ್ರಯೋಗಿಸುವವರು ಯಾರೋ ಅವರಿಗೆ ಪ್ರಮಾತೃ ಅಂತ ಕರೀತಾರೆ. ವಿಶ್ವನು ಪ್ರಮಾತೃ ಬಾಹ್ಯ ಪ್ರಜ್ಞನ, ತೇಜಸ್ಸನು ಪ್ರಮಾತೃ ಅಂತಃಪ್ರಜ್ಞನ, ಪ್ರಾಜ್ಞನು ಪ್ರಮಾತೃ ಪ್ರನಿಧಿಕ್ತನಾಗಿ ಮೂವರು ಪ್ರಮಾತೃ. ಈ ಪ್ರಮಾತೃ ಅಂತಃಪ್ರಜ್ಞಾದಿಗಳನ್ನು ತೆಗೆದು ಹಾಕಿದಾಗ ಜೊತೆ ಜೊತೆಗೇನೆ ಯಾರಾದ್ರು ಈ ಪ್ರಮಾತೃ ಇವರು ಪ್ರಮಾತೃ ಹೋಗ್ಬಿಟ್ರು, ಅವರೇನು ಉಳಿಯೋದಿಲ್ಲ. ಅದರಿಂದ ತಥಾ ಚ ವಕ್ಷತಿ ಜ್ಞಾತೆ ದ್ವೈತಂ ನ ವಿದ್ಯತೆ, ತಿಳಿಯುವುದನ್ನು ತಿಳಿದಿದ್ದೀಯಾದರೆ ದ್ವೈತ ಎನ್ನುವುದಕ್ಕೆ ಅಸ್ತಿತ್ವ ಇರೋದಿಲ್ಲ. ಡ್ಯುಯಾಲಿಟಿ ವಿಲ್ ನಾಟ್ ಬಿ ದೇರ್. ನೈದರ್ ವುಡ್ ಬಿ ನಾಲ್ ಮೇಲ್ ಕೊಟ್ಟೆ ನಥಿಂಗ್ ಗಾನ್, ದಟ್ಸ್ ಇಟ್. ದ್ವೈತಂ ನ ವಿದ್ಯತೆ, ಹೋಗಿಲ್ಲ ಅಲ್ಲಿ. ಹೋಗಿಲ್ಲ ಅಂದ್ರೆ ಏನು, ಇನ್ನೂ ವಿಶ್ವತೈಜ ಅಂತಃಪ್ರಜ್ಞೆ ಬಹಿಷ್ಪ್ರಜ್ಞಾದಿಗಳನ್ನ ನಿಷೇಧ ಸರಿ ಮಾಡಿಲ್ಲ. ಇದಕ್ಕೆ ಎರಡು ಕಾರಣ ಇರಬಹುದು. ಶ್ರವಣದ ಕೊರತೆ, ಅಥವಾ ಶ್ರವಣ ಸಿಕ್ಕಿದ್ದರೂ ಕೂಡ ಅದನ್ನ ತಿಳಿಸಿ ಹೇಳುವ ಮೆಥಡಾಲಜಿಯ ಕೊರತೆ. ಇದು ಸ್ವಾಮೀಜಿಯವರ ಪಕ್ಕದಲ್ಲಿ ಕೂತ್ಕೊಂಡು ಯಾರಾದರೂ ಕೇಳಿದ್ದಾದ್ರೆ ಮೆಥಡಾಲಜಿಯ ಕೊರತೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಕ್ಲಿಯರ್, ವೆರಿ ಕ್ಲೀನ್ ಮೆಥಡಾಲಜಿ. ಅಷ್ಟು ಕ್ಲಾರಿಟಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಶಬ್ದ ಪ್ರಯೋಗ ಮಾಡಬೇಕು, ಯಾವ ಶಬ್ದ ಪ್ರಯೋಗ ಮಾಡಬಾರ್ದು, ಎಷ್ಟು ಪ್ರಯೋಗ ಮಾಡಬೇಕು, ಎಲ್ಲಿ ವಿಡ್ರಾ ಮಾಡ್ಕೋಬೇಕು. ಪ್ರಯೋಗ ಮಾಡುವುದು ಒಂದು ಟೆಕ್ನಿಕ್ ಆದರೆ ಆ ಪ್ರಯೋಗ ಮಾಡಿದ್ರೆ ವಿಡ್ರಾ ಮಾಡ್ಕೊಳ್ಳೋದು ಇನ್ನೊಂದು ಟೆಕ್ನಿಕ್. ಗೊತ್ತಲ್ಲ ನಿಮಗೆ ಇದು ಸಾಂಗಿದ್ರು ಬಹಳ ಚೆನ್ನಾಗಿ, ವೆರಿ ಗುಡ್. ಹಿ ನ್ಯೂ ಹೌ ಟು ಪ್ಲೇ ದಿ ಕಾರ್ಡ್, ಆಲ್ಸೋ ಹಿ ನ್ಯೂ ಹೌ ಟು ವಿಡ್ರಾ ದಿ ಕಾರ್ಡ್. ಮತ್ತೆ ನೀವು ಕೇಳಬೇಕು ಸ್ವಾಮಿ, ಅವರದ್ರು ಎ ಟಿ ಎಂ ಕಾರ್ಡ್ ಇದ್ದ? ಈ ನೆವರ್ ಹ್ಯಾಡ್ ಪಾಸ್ಬುಕ್, ಈ ನೆವರ್ ಹ್ಯಾಡ್ ಚೆಕ್ ಬುಕ್, ಈ ನೆವರ್ ಹ್ಯಾಡ್ ಎನಿಥಿಂಗ್, ಈ ನೆವರ್ ಹ್ಯಾಡ್ ಮೊಬೈಲ್, ಬಟ್ 10-15 ಮೊಬೈಲ್ಸ್ ಅರೌಂಡ್ ಹಿಮ್ ಆಲ್ ದಿ ಟೈಮ್. ಮೊಬೈಲ್ ಕೂಡ ಇದ್ದಿದ್ದಿಲ್ಲ, ಅದು 10-12 ಮೊಬೈಲ್ ಸುತ್ತ ಇದ್ದಿದ್ದು. ನಮ್ಮ ಎಲ್ಲಿ ಮೊಬೈಲ್ಗಳು, ಅವ್ರ ಮೊಬೈಲ್ಗಳಲ್ವಾ? ಬಾರಪ್ಪ ಅದು ಚಲೋ. ಮತ್ತೆ ನಮ್ಮ ಮೊಬೈಲ್ ಮಾಡೋದು ಯಾರಿಗೆ ಮಾಡ್ತೀನಿ? ಈಗ ಸ್ವಾಮೀಜಿ ಮಾಡ್ತೀನಿ, ನನ್ನ ಸರೋಗಿ ಏನು ಮಾಡೋದು? ಹೌದಾ? ಹಂಗೆ ಸ್ವಾಮೀಜಿ ಮೊಬೈಲ್ ಆಗ್ತದೆ ಹೇಳೋದು, ನನಗೆ ಮೊಬೈಲ್ ಇಲ್ಲ ಅಂತ ಹೇಳೋದು. ಆದ್ರೆ ಇಷ್ಟು ಮೊಬೈಲ್ ಅವ, ಅದಕ್ಕೆ ನನ್ನ ಮೊಬೈಲ್ ಇಲ್ಲ ಅಂತ. ಅದು ಮುಂದಿನ ಸತ್ತಾಚ ವಕ್ಷತಿ ಜ್ಞಾತೆ, ತಿಳಿಯೋದನ್ನ ತಿಳಿದಿದ್ದಾದ್ರೆ ದ್ವೈತಂ ನ ವಿದ್ಯತೆ, ದ್ವೈತವು ಇರುವುದಿಲ್ಲ. ಜ್ಞಾತೆ ನ ವಿದ್ಯತೆ, ಜ್ಞಾನಸ್ಯ ದ್ವೈತ ನಿವೃತ್ತಿ ಕ್ಷಣ ವ್ಯತಿರೇಕೇನ, ಕ್ಷಣ ಅಂತರ ಅನವಸ್ಥಾನಾತ. ನಮ್ದೇ ಇನ್ಸ್ಟ್ರೂಮೆಂಟ್ ಅಲ್ಲ, ನಿಲ್ತಿದ್ರು ಇದ್ದಾರೆ ಸುಜನ್ ಅಯ್ಯ. ಈ ಅನವಸ್ಥಾ ದೋಷ ಅಂತ ಬಂದದ, ಜ್ಞಾನಸ್ಯ ದ್ವೈತ ನಿವೃತ್ತಿ ಕ್ಷಣ ವ್ಯತಿರೇಕೇನ. ಜ್ಞಾನದಲ್ಲಿ ದ್ವೈತವು ನಿವೃತ್ತವಾಗುವ ಕ್ಷಣ ಬಿಟ್ಟರೆ ಕ್ಷಣಾಂತರ ಅನವಸ್ಥಾನ, ಅನವಸ್ಥಾನ ಅಲ್ಲ ಅನವಸ್ಥಾ ದೋಷ. ಅನವಸ್ಥಾ ದೋಷ ಅಂದ್ರೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬೀಜ ಮೊದಲು, ವೃಕ್ಷ ಮೊದಲು, ಬೀಜ ಮೊದಲು, ಬೀಜ ಎಲ್ಲ ವೃಕ್ಷ ಹೆಂಗಾಗ್ತದೆ? ಬೀಜ ಏನಿಂದ ಬಂತು? ವೃಕ್ಷ ಏನಿಂದ ಬಂತು? ಬೀಜ ಏನಿಂದ ಬಂತು? ಯಾವ ಮೊದಲು? ಅನವಸ್ಥಾ. ನೀವು ನಿರ್ಣಯಕ್ಕೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಶ್ನೆ. ಅದಕ್ಕೆ ನಾನು ನಿನ್ನ ಹಾಗಲ್ಲಿ ಕೂಗಬೇಡ. ಹೇಗೆ ಅಂತಂದ್ರೆ ದ್ವೈತವು ಜ್ಞಾನಸ್ಯ ದ್ವೈತ ನಿವೃತ್ತಿ ಕ್ಷಣವಿದ್ದರೇಕೇನ, ಜ್ಞಾನದಿಂದ ದ್ವೈತವನ್ನ ನಿವೃತ್ತ ಮಾಡಿಕೊಂಡ ಕ್ಷಣದಲ್ಲಿಯೇ ಹೇಗೆ ಸಾಧ್ಯ ಅಂದ್ರೆ ಕ್ಷಣಾಂತರ ಅನವಸ್ಥಾನ ಅಂತ. ನೀನು ಮತ್ತೆ ಹಾಗೆ ಸಾಧ್ಯ ಇಲ್ಲ ಅಂತ ಅನ್ನುತ್ತೆ ಆದ್ರೆ ಅನವಸ್ಥಾ ದೋಷವು ಪ್ರವೇಶವಾಗುತ್ತದೆ. ಏನ್ ಸಾಧ್ಯ ಅಂದ್ರೆ ಜ್ಞಾನದ ಮಾತ್ರದಿಂದಲೇ ನಿವೃತ್ತಿ ಆಗುವ ಸಾಧ್ಯತೆ ಇಲ್ಲ. ಇನ್ನು ಏನೋ ಮಾಡಬೇಕು ಅಂದ್ರೆ ಇದು ಮಾಡ್ಕೋತಾನೇ ಇರ್ತೀಯ ಅಷ್ಟೇ, ಇದಕ್ಕೆ ಎಂಡ್ ಅನ್ನೋದು ಇಲ್ಲ. ಅವಸ್ಥಾನೇಜ ಅನವಸ್ಥಾ ಪ್ರಸಂಗಾತ ದ್ವೈತ ಅನಿವೃತ್ತಿ. ಅನವಸ್ಥಾ ಪ್ರಸಂಗ ಬಂದ ಬಂದ್ಬಿಡಿ, ದ್ವೈತ ಅನಿವೃತ್ತಿ, ದ್ವೈತ ನಿವೃತ್ತಿ ಆಗೋದಿಲ್ಲ. ದ್ವೈತ ನಿವೃತ್ತಿ ಆಗೋದಿಲ್ಲ ಅಂದ್ರೆ ನಾವು ನೀವು ಬೇರೆ, ನೀವು ಬೇರೆ, ನಾ ಬೇರೆ, ಅವ್ರು ಬೇರೆ, ಇವ್ರು ಬೇರೆ, ನಮ್ಮ ಕರ್ಮ ಬೇರೆ, ನಮ್ಮ ಧರ್ಮ ಬೇರೆ, ನಮ್ಮ ಗುಣ ಬೇರೆ, ನಮ್ಮ ಲೋಕ ಬೇರೆ, ನಮ್ಮ ಪುಣ್ಯ ಬೇರೆ, ನಿಮ್ಮ ಪುಣ್ಯ ಬೇರೆ, ನಮ್ದು ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ಇದು ಯಾವ ಇದು ಹೋಗೋದೇ ಇಲ್ಲ. ಇವು ಹೋಗಿಲ್ಲಾಂದ್ರೆ ಹೋಗಿರ್ಬಿಡಿ, ರಾಗದ್ವೇಷ ಹೋಗೋದಿಲ್ಲ, ರಾಗದ್ವೇಷ ಅಂದ್ರೆ ಹೋಗಿರ್ಬಿಡಿ, ರಾಗದ್ವೇಷ ಹೋಗಿದೆ ಚಿಂತೆ ಇಲ್ಲ, ರಾಗದ್ವೇಷ ಹೋಗಿದೆ ಅಂದ್ರೆ ಚಿಂತೆ ಇಲ್ಲ, ನೀನು ರಾತ್ರಿ ಇದ್ದೇನೆ ಹಾಕ್ತಿಲ್ಲ. ಸೊ ಇವ್ರಿಗೆ ಹೆಂಗ್ ತಿಳಿಸೋದು, ಇವ್ರಿಗೆ ತಿಳಿಸೋರು ಮುರುಗರು, ಇವ್ರು ತಿಳಿಸೋರು ಯಾವ ಚಿಂತೆ ಇಲ್ಲ, ಅವ್ರನ್ನ ಅವರಲ್ಲಿ ಅವ್ರ ಪಾಡಿಗೆ ಅಲ್ಲೇ ಬಿಟ್ಟು. ಈ ಪ್ರಪಂಚದಲ್ಲಿ ಎಲ್ಲರನ್ನೂ ತಿನ್ಲಿಕ್ಕೆ ಆಗೋದಿಲ್ಲ, ಏನು ಅಲ್ಪ ಸ್ವಲ್ಪ ಎಲ್ಲರೂ ನಿನ್ನನ್ನು ತಿಂದಿದ್ದಾರೆ ಅಷ್ಟೇ, ಈಗಿನ ಯಾರು ತಿನ್ಬೇಕಾಗಿಲ್ಲ. ಅವಸ್ಥಾನೇಚ ಅನವಸ್ಥಾಪ್ರಸಂಗಾದ ದ್ವೈತ ಅನಿವೃತ್ತಿ ತಸ್ಮಾದ ಪ್ರತಿಷೇಧ ವಿಜ್ಞಾನ ಪ್ರಮಾಣ ವ್ಯಾಪಾರ ಸಮಕಾಲಮೇವ ಆತ್ಮನಿ ಅಧ್ಯಾರೋಪಿತ ಅಂತಃಪ್ರಜ್ಞತ್ವಾದಿ ಅನರ್ಥ ನಿವೃತ್ತಿಗೆ ಇತಿ ಸಿದ್ಧಂ. ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಪ್ರಜ್ಞಾ ಇವರೆಲ್ಲ ಏನಿದ್ದಾರೆ, ಇವರೆಲ್ಲ ಅನರ್ಥ ಪರಂಪರೆಯಲ್ಲಿದ್ದವರು. ಅನರ್ಥ ಈ ಅನರ್ಥ ಹೋಗ್ಬೇಕಾದ್ರೆ ಇಲ್ಲಿ ನಮಗೆ ಸ್ಪಷ್ಟವಾಗಬೇಕು, ಆತ್ಮಜ್ಞಾನವು ಸ್ಪಷ್ಟವಾಗಬೇಕು. ತಸ್ಮಾತ್ ಅದರಿಂದ ಏನ್ ಮಾಡ್ಬೇಕು, ನೀತಿ ನೀತಿ ವಾಕ್ಯಗಳಿಂದ ಯಾವುದು ಆರೋಪಿತವಾಗಿದೆಯೋ, ಯಾವುದು ಕ್ರಮ ಆಗಿದೆಯೋ, ಯಾವುದು ಆಭಾಸವಾಗಿದೆಯೋ, ಯಾವುದು ಮುಸಿಕೋರಿಕೆಯಾಗಿದೆಯೋ, ಅದು ಇವ ಇವ ಅಂತ ನಾವು ಮಾತಾಡ್ತೇವಲ್ಲ, ಆ ಯುವ ಯುವಗಳಂತೇನಿದೆಯೋ ಅವಷ್ಟು ನಿರಾಕರಿಸಲ್ಪಡಬೇಕು. ಪ್ರತಿಷೇಧ ವಿಜ್ಞಾನ ಪ್ರಮಾಣ ವ್ಯಾಪಾರ ಆ ಕ್ಷಣವೇ ವ್ಯಾಪಾರ ಸಮಕಾಲಮೇವ ಆ ಕ್ಷಣದಲ್ಲಿಯೇ ಆತ್ಮನೇ ಅಧ್ಯಾರೋಪಿತ ಆತ್ಮನಲ್ಲಿ ಆರೋಪಿತವಾದಂತಹ ನಾಮ ಅಂತಃಪ್ರಜ್ಞ ನಾಮ ಬಹಿಷ್ಪ್ರಜ್ಞ ನಾ ಪ್ರಜ್ಞ ನಾ ಅಪ್ರಜ್ಞ ಇವೆಲ್ಲವೂ ಹೊರಟು ಎಲ್ಲವೂ ಹೊರಟುವುದಾಗ ಆತ್ಮ ಸಿದ್ಧವಾಗುತ್ತದೆ. ನೀನೇನು ಮಾಡಬೇಕಾಗಿಲ್ಲ, ಅದಕ್ಕೆ ಎಂ ಟಿ ಆರ್ ರೆಡಿ ಪ್ಯಾಕೆಟ್ ಇದ್ದಾರೆ, ಅದು ಸ್ವತಃಸಿದ್ಧ ಸ್ವತಃಸಿದ್ಧ ಅಂತ ಓಂ. ಸೊ ನಾಂತಃಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಉಭಯತಃಪ್ರಜ್ಞಂ ನ ಪ್ರಜ್ಞಾನಗಣಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಷ್ಟಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶ್ಯಂ ಏಕಾತ್ಮಪ್ರತ್ಯಯಸಾರಂ ಪ್ರಪಂಚ ಉಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ.